ಫೇಲ್. ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು. ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ. ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಸ್ಟುಡಿಯೋ ಸಮಯ ಸರಿಯಾಗಿ 6:51. ಆಕಾಶವಾಣಿ ಭದ್ರಾವತಿ. ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಾರ್ಯಕ್ರಮ. ರೈತ ಬಾಂಧವರಿಗೆ ನಮಸ್ಕಾರ. ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಸಂವಿಧಾನ ಪಿತಾ. ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರಿಂದ ಪ್ರಭಾವಿತರಾದ ಸಾಧಕರ ಸಂದರ್ಶನ ಸರಣಿ ಪ್ರಸಾರವಾಗುತ್ತಿದೆ. ಈ ಸರಣಿಯಲ್ಲಿ ಹಲವಾರು ಪ್ರಭಾವಿತ ವ್ಯಕ್ತಿಗಳು ತಮ್ಮ ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ನನ್ನ ಹೆಸರು ಡಾಕ್ಟರ್ ಮಹಬೂಬ್ ಸಾಬ್. ಅನುವಂಶತೆ ಮತ್ತು ಸಸ್ಯತಳಿ ವೈದ್ಯಶಾಸ್ತ್ರ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇರುವಕ್ಕೆಯಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಕಪ್ಪು ಅರಿಶಿಣದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಇದು ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಕಪ್ಪು ಅರಿಶಿಣವೆಂದರೆ ಏನು? ಸಾಮಾನ್ಯವಾಗಿ ಎಲ್ಲ ರೈತರಿಗೂ ಗೊತ್ತಿರುವ ಹಾಗೆ ಹಳದಿ ಮತ್ತು ಕಸ್ತಿರೋ ಅರಿಶಿಣ ಬಗ್ಗೆ ಮಾಹಿತಿಯನ್ನು ಹೊಂದಿರುತ್ತಾರೆ. ಆದರೆ ಇದು ಕಪ್ಪು ಅರಿಶಿಣ ಏನಪ್ಪಾ ಇದು? ವೈಜ್ಞಾನಿಕವಾಗಿ ಹೇಳಬೇಕೆಂದರೆ ಹಳದಿ ಅರಿಶಿಣ ಅದರದ ಒಂದು ವೈಜ್ಞಾನಿಕ ಒಂದು ಹೆಸರೆಂದರೆ ಕುರ್ಕುಮ ಲಾಂಗ, ಮತ್ತು ಕಸ್ತೂರ ಅರಿಶಿಣದ ಒಂದು ಹೆಸರೆಂದರೆ ಕುರ್ಕುಮ ಅರೋಮೆಟಿಕ, ಮತ್ತು ನಮ್ಮ ಕಪ್ಪು ಅರಿಶಿಣದ ಬಗ್ಗೆ ಅದರದೊಂದು ವೈಜ್ಞಾನಿಕ ಹೆಸರು ಹೇಳಬೇಕೆಂದರೆ ಕುರ್ಕುಮ ಕೇಸಿಯ ಎಂದು ಕರೆಯಲಾಗುತ್ತದೆ. ಇದರ ಒಂದು ಮಹತ್ವ ಏನಪ್ಪ, ಈ ಒಂದು ಅರಿಶಿಣವು ಸಾಮಾನ್ಯವಾಗಿ ಹಳದಿ ಅರಿಶಿಣ ತರಾನೇ ಇರುತ್ತದೆ, ಆದರೆ ಒಂದು ನಮ್ಮ ಗುರುತಿನಗೋಸ್ಕರ ನಾವು ಯಾವ ರೀತಿ ನಾವು ಇದನ್ನು ಗುರುತಿಸಬಹುದೆಂದರೆ, ಈ ಒಂದು ಬೆಳೆಯ ಎಲೆಗಳ ಮೇಲೆ ಕಪ್ಪು ಬಣ್ಣ ಹೊಂದಿರುತ್ತದೆ. ಅದೇ ತರ ನಾವು ಅವುಗಳ ಗಡ್ಡೆಯನ್ನು ಮುರಿದ ನಂತರ ಅಥವಾ ಸೀಳಿದ ನಂತರ ಆ ಒಂದು ಗಡ್ಡೆಯ ಒಂದು ಖಂಡದ ಬಣ್ಣ ಅಂದರೆ ನೀಲಿ ನೇರಳೆ ಬಣ್ಣವನ್ನು ಹೊಂದಿರುತ್ತದೆ. ಇದರ ಒಂದು ಆಧಾರದ ಮೇಲೆ ನಾವು ಕಪ್ಪು ಅರಿಶಿಣವನ್ನು ಗುರುತಿಸಬಹುದಾಗಿದೆ. ಇದರ ಉಪಯೋಗಗಳೇನು? ಸಾಮಾನ್ಯವಾಗಿ ಇದರ ಒಂದು ಉಪಯೋಗಗಳೆಂದರೆ, ಹಳದಿ ಅರಿಶಿನ ನಾವು ಸಾಂಬಾರು ಬಳಕೆಗೆ ಉಪಯೋಗಿಸುತ್ತೇವೆ. ಮತ್ತೆ ನಮ್ಮ ಕಸ್ತೂರಿ ಅರಿಶಿನ ಬಂದು ಕಾಂತಿವರ್ಧಕ, ಅಂದರೆ ನಮ್ಮ ಮುಖದ ಕ್ರೀಮು ಮೇಲೆ ಲೋಷನ್ಗಳ ಒಂದು ವಿವಿಧ ತಯಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಇದೇ ತರ ಕಪ್ಪು ಅರಿಶಿನದ ಒಂದು ಉಪಯೋಗ ಏನಪ್ಪ? ಸೊ ಇದನ್ನು ಒಂದು ನಮ್ಮ ಧ್ಯಾನದಲ್ಲಿ ಬರುತ್ತದೆ. ಇದು ಅನೇಕ ವಿವಿಧ ಔಷಧೀಯ ಗುಣಗಳನ್ನು ಹೊಂದಿರುತ್ತದೆ. ಸಾಮಾನ್ಯವಾಗಿ ಔಷಧಿಯ ಗುಣ ಅಂದರೆ, ಸಾಮಾನ್ಯವಾಗಿ ಇದನ್ನು ವಿವಿಧ ಔಷಧಿ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಮುಖ್ಯವಾಗಿ ನಮ್ಮ ಕಪ್ಪು ಅರಿಶಿನ ಔಷಧಿಯ ಗುಣಲಕ್ಷಣಗಳು ಅವು ನಮಗೆ ಯಾವ ರೀತಿ ನಮಗೆ ಕೆಲಸ ಮಾಡುತ್ತವೆ? ನಾನು ಮೇನೆ ತಿಳಿಸಿದ ಹಾಗೆ ನಮ್ಮ ಕಪ್ಪು ಅರಿಶಿನ ಇದು ವಿವಿಧ ಔಷಧಿ ಗುಣಗಳನ್ನು ಹೊಂದಿರುತ್ತಂತ ನಾನು ನಿಮಗೆ ಹೇಳಿದ್ದೇನೆ. ಆ ಗುಣಗಳಲ್ಲಿ ಮುಖ್ಯವಾಗಿ ವಿವಿಧ ರೋಗಗಳನ್ನು ಹತೋಟಿ ಮಾಡಲು ತಡೆಗಟ್ಟಲು ಇದನ್ನು ಬಳಸಲಾಗುತ್ತದೆ. ಮುಖ್ಯವಾಗಿ ಶಿಲೀಂದ್ರನಾಶಕ ಅಥವಾ ಬ್ಯಾಕ್ಟೀರಿಯಾ ನಾಶಕ ಅಥವಾ ದಂಡಾಣುನಾಶಕ, ಇವುಗಳನ್ನು ನಮ್ಮ ಬೇರೆ ಬೇರೆ ಬೆಳೆಗಳಲ್ಲಿ ಕೂಡ ಬೇರೆ ಬೇರೆ ರೋಗಗಳನ್ನು ಹತೋಟಿ ಮಾಡಲು ಬಳಸಲಾಗುತ್ತದೆ. ನಮ್ಮ ಮನುಷ್ಯರಲ್ಲಿ ಬಂದು ನಾವು ಕೂಡ ಬೇರೆ ಬೇರೆ ರೋಗದಿಂದ ಬಳಲುತ್ತೇವೆ. ವಿವಿಧ ಒಂದು ಮಹತ್ವದ ಕಾಯಿಲೆಗಳು ಮನುಷ್ಯರಲ್ಲಿ ಕಾಯಿಲೆಗಳೆಂದರೆ ಕ್ಯಾನ್ಸರ್, ಇದು ಒಂದು ಮಹಾಮಾರಿ ರೋಗ ಮನುಷ್ಯರಲ್ಲಿ ನಾವು ನೋಡಬಹುದು ನಮ್ಮ ಕಣ್ಣಿಂದ. ಸೊ ಈ ಒಂದು ಕಪ್ಪು ಅರಿಶಿಣದಲ್ಲಿ ಒಂದು ವೈಜ್ಞಾನಿಕವಾಗಿ ಹೇಳಬೇಕಂದ್ರೆ ಒಂದು ಔಷಧಿಯ ಒಂದು ಔಷಧವನ್ನು ಹೊಂದಿರುತ್ತೆ. ಅದಕ್ಕೆ ಆ ಔಷಧಕ್ಕೆ ನಾವು ಕುರ್ಕುಮಿನ್ ಅಂತೀವಿ. ಅಂದ್ರೆ ನಮ್ಮ ಬೇರೆ ಅರಿಶಿಣಗಳನ್ನು ನಾವು ಕಂಪೇರ್ ಮಾಡಿದಾಗ ಇದು ಒಂದು ಈ ಕಪ್ಪು ಅರಿಶಿಣ ಹೆಚ್ಚು ಕುರ್ಕುಮಿನ್ ಔಷಧ ಹೊಂದಿರುತ್ತದೆ. ಈ ಒಂದು ಹೆಚ್ಚು ಕುರ್ಕುಮಿನ್ ಔಷಧ ಹೊಂದಿರುವುದ ಒಂದು ಕಾರಣ ಇದು ಕ್ಯಾನ್ಸರ್ ರೋಗಕ್ಕೆ ಒಂದು ಮೂಲ ಬಾಣವಾಗಿದೆ. ನಾವು ಅದನ್ನು ಹತೋಡಿ ಮಾಡಲು ನಮಗೆ ಸಹಾಯ ಮಾಡುತ್ತದೆ. ಇದಲ್ಲದೆ ಉಸಿರಾಟದ ಕಾಯಿಲೆ, ಮೈಗ್ರೇನ್, ತಲೆನೋವು ಮತ್ತೆ ವಿವಿಧ ರೋಗಗಳನ್ನು ನಾವು ಹತೋಟಿ ಮಾಡಬಹುದಾಗಿದೆ. ಇದಲ್ಲದೆ ಪ್ರಾಚೀನ ನಂಬಿಕೆಗಳು, ಅಂದ್ರೆ ಮೂಢನಂಬಿಕೆಗಳು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಇದನ್ನು ಬಳಸಲಾಗುತ್ತೆ ಅಂತ ಹೇಳುತ್ತಾರೆ. ಆಮೇಲೆ ಪೂಜಾ ಸಾಧನಗಳಲ್ಲಿ ಬಳಸಲಾಗುತ್ತೆ ಅಂತ ಹೇಳುತ್ತಾರೆ. ಅನೇಕರ ಪ್ರಕಾರ ಇದು ಈ ಒಂದು ಕಪ್ಪು ಅರಿಶಿಣ ದುಷ್ಟ ಶಕ್ತಿಗಳನ್ನು ಕೂಡ ದೂರ ಮಾಡುತ್ತದೆ ಎಂದು ನಂಬಲಾಗುತ್ತದೆ. ಇದು ಒಂದು ಇದರ ಮಹತ್ವ ಮತ್ತು ಇದರ ಗುಣಲಕ್ಷಣಗಳು, ನಾವು ಯಾವ ರೀತಿ ಇದರ ಮಾಹಿತಿಯನ್ನು ಪಡೆದುಕೊಂಡು ಉಪಯೋಗಿಸಬಹುದು. ಸೊ ಈ ಬೆಳೆಯನ್ನು ನಾವು ಯಾವ ರೀತಿ ಬೆಳೆಯಬಹುದಾಗಿದೆ? ನಾವು ಸಾಮಾನ್ಯವಾಗಿ ಯಾವ ರೀತಿ ಅರಿಶಿಣ ಮತ್ತು ಹಳದಿ ಅರಿಶಿಣ ಮತ್ತು ಕಸ್ತೂರಿ ಅರಿಶಿಣ ಯಾವ ರೀತಿ ಬೆಳೆಯುತ್ತೇವೆ, ಅದೇ ತರ ಈ ಒಂದು ಬೆಳೆಯನ್ನು ಕೂಡ ಬೆಳೆಯಬಹುದಾಗಿದೆ. ಬಿತ್ತನೆ ಕಾಲವೆಂದರೆ ಮೇ ತಿಂಗಳಿಂದ ಜೂನ್ ವರೆಗೂ ಈ ಒಂದು ಬೆಳೆಯನ್ನು ಬೆಳೆಯಬಹುದು. ಸೊ ಇದರಲ್ಲಿ ರೈತರು ಹೇಳಬಹುದು, ಇದರಲ್ಲಿ ಬೇರೆ ಬೇರೆ ಏನಾದರೂ ತಳಿಗಳಿದಾವ? ತಳಿಗಳೆಂದರೆ ಇದರಲ್ಲಿ ಯಾವುದೇ ಹೊಸ ತಳಿಗಳನ್ನು ಇರುವುದಿಲ್ಲ. ಪ್ರಸ್ತುತವಾಗಿ ಈ ಒಂದು ಕಪ್ಪು ಅರಿಶಿಣವನ್ನು ನಮ್ಮ ಉತ್ತರ ಭಾರತದ ಭಾಗದಲ್ಲಿ ಅಥವಾ ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದ್ದಾರೆ ಪ್ರಸ್ತುತವಾಗಿ. ಅದೇ ತರ ನಮ್ಮ ರೈತರ ಒಂದು ಗಮನಕ್ಕೆ ಈ ಒಂದು ಬೆಳೆಯು ಕೂಡ ಒಂದು ಅವರ ಮಾಹಿತಿಗೆ ಬಂದಿರುತ್ತದೆ. ಇವಾಗ ನಮ್ಮ ರೈತ ಬಾಂಧವರು ಉತ್ತರ ಭಾರತದ ಭಾಗದಿಂದ ತಮಗೆ ಬೇಕಾದಂತಹ ಒಂದು ಕ್ವಾಂಟಿಟಿಯಲ್ಲಿ ಕಪ್ಪು ಅರಿಶಿಣದ ಬೀಜಗಳನ್ನು ಖರೀದಿ ಮಾಡಿ ತಮ್ಮ ಹೊಲದಲ್ಲಿ ಸಣ್ಣ ಪ್ರಮಾಣದಲ್ಲಿ ಬೆಳೆಯಲು ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಬೆಳೆಯನ್ನು ಬೆಳೆದರೆ ಇದರಿಂದ ಲಾಭವೇನು, ಯಾವ ರೀತಿ ನಮಗೆ ರೈತರಿಗೆ ಸಹಾಯವಾಗುತ್ತದೆ, ಇದರಿಂದ ಎಷ್ಟು ನಾವು ಇಳುವರಿ ಪಡಿಬಹುದು, ಅದರಿಂದ ಎಷ್ಟು ಲಾಭ ಪಡಿಬಹುದು, ಎಷ್ಟು ಅದರಿಂದ ಏನಾದರೂ ನಷ್ಟವಿದೆಯೋ ಅಂದು ಅದನ್ನು ಕೂಡ ರೈತ ಬಾಂಧವರಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ಇದು ಹೇಗೆ ಬೆಳಿಬಹುದು? ನಾ ಸಾಮಾನ್ಯವಾಗಿ ಹೇಳಿದ ಹಳದಿ ಅರಿಶಿಣ ಮತ್ತು ಕಸ್ತೂರಿ ಅರಿಶಿಣ ಯಾವ ರೀತಿ ಬೆಳೆದಿರೋ ಅದೇ ತರ ಬೆಳಿಬಹುದು. ಮತ್ತು ಇದು ಏಕ ಬೆಳೆಯಾಗಿ ಬೆಳಿಬಹುದು ಅಥವಾ ಅಂತರ ಬೆಳೆಯಾಗಿಯೂ ಬೆಳಿಬಹುದು. ನಮ್ಮ ಈ ಒಂದು ಪ್ರದೇಶದಲ್ಲಿ, ನಮ್ಮ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚು ಆಗಿ ಅಡಿಕೆ ಮತ್ತು ತೆಂಗು ಬೆಳೆಯುತ್ತಾರೆ. ಈ ಒಂದು ಇದರ ಮಧ್ಯಂತರ ಬೆಳೆಯಾಗಿ ಕೂಡ ನಾವು ಬೆಳೆಯಬಹುದಾಗಿದೆ. ಸೊ ಇದಕ್ಕೆ ಈ ಬೆಳೆಗೆ ಏನಾದರೂ ಕೀಟ ಮತ್ತು ರೋಗ ಬರುತ್ತವೆ ಎಂದು ಇದೊಂದು ಪ್ರಶ್ನೆ ರೈತರ ಒಂದು ಗಮನದಲ್ಲಿ ಬರಬಹುದು. ಈ ಬೆಳೆಗೆ ಅಷ್ಟೇನು ಕೀಟ ಮತ್ತು ರೋಗದ ಬಾಧೆ ಇರುವುದಿಲ್ಲ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಕೀಟ ಮತ್ತು ಸಣ್ಣ ಪುಟ್ಟ ರೋಗ ಬಂದರೆ ಒಂದು ಅವುಗಳನ್ನು ಕೆಲವೊಂದು ಕ್ರಿಮಿ ಕೀಟನಾಶಕಗಳಿಂದ ಹತೋಟಿ ಮಾಡಬಹುದು. ಈ ಬೆಳೆಯನ್ನು ಯಾವ ರೀತಿ ಮಾರಾಟ ಮಾಡಬಹುದು ಎಂದು ಮತ್ತೊಂದು ಪ್ರಶ್ನೆ ಬರಬಹುದು ರೈತರ ಒಂದು ಗಮನದಲ್ಲಿ. ಸಾಮಾನ್ಯವಾಗಿ ಹಳದಿ ಅರಿಶಿಣದಂತೆ ಈ ಅರಿಶಿಣಕ್ಕೆ ಸುವ್ಯವಸ್ಥಿತವಾದ ಒಂದು ಮಾರುಕಟ್ಟೆ ಇರುವುದಿಲ್ಲ. ಏಕಪ್ಪ ಅಂದರೆ ಇದೊಂದು ಹೊಸದಾಗಿ ಹೊಸ ಬೆಳೆಯಾಗಿದೆ. ಪ್ರಸ್ತುತವಾಗಿ ಉತ್ತರ ಭಾರತದಲ್ಲಿ ಬೆಳೆಯುತ್ತಿದ್ದಾರೆ. ಈ ಒಂದು ಬೆಳೆ ಉತ್ತರ ಭಾರತದ ಭಾಗದಲ್ಲಿ ಯಾವ ರೀತಿ ಪ್ರಾರಂಭ ಮಾಡಿದರೆಂದರೆ ಈ ಒಂದು ಬೆಳೆಯ ಮಹತ್ವ ನಮ್ಮ ಔಷಧಿ ತಯಾರಿಕೆ ಕೆಲವೊಂದು ಔಷಧಿ ತಯಾರಿಕೆ ಕಂಪನಿಯವರು ಇದನ್ನು ಕಂಡುಹಿಡಿದು ಆಮೇಲೆ ಈ ಒಂದು ಮಾಹಿತಿಯನ್ನು ಕೆಲವೊಂದು ರೈತರಿಗೆ ಮುಟ್ಟಿಸಿರುತ್ತಾರೆ. ಸೊ ತದನಂತರ ಆ ಒಂದು ಮಾಹಿತಿ ಪಡೆದ ರೈತರು ಈ ಒಂದು ಬೆಳೆಯನ್ನು ಬೆಳೆಯಲು ಪ್ರಾರಂಭಿಸಿರುತ್ತಾರೆ. ಸೊ ಇದೇ ತರ ಆ ಒಂದು ರೈತರಿಂದ ಮತ್ತೊಂದು ರೈತ ಮತ್ತೆ ಒಂದು ಗುಂಪಿನಿಂದ ಇನ್ನೊಂದು ಗುಂಪಿಗೆ ಈ ಮಾಹಿತಿ ಇದೇ ತರ ಸ್ಪ್ರೆಡ್ ಆಗ್ತಾ ಇದೆ. ಸೊ ಅದೇ ತರ ನಮ್ಮ ದಕ್ಷಿಣ ಭಾರತದಲ್ಲಿ ಮತ್ತು ವಿವಿಧ ನಮ್ಮ ದೇಶದ ಭಾಗದಲ್ಲಿ ಕೂಡ ಈ ಮಾಹಿತಿಯನ್ನು ತಲುಪಿರುತ್ತದೆ. ಅದೇ ತರ ರೈತರು ಇವಾಗ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಈ ಒಂದು ಬೆಳೆಯನ್ನು ಬೆಳೆಯಲು ಪ್ರಾರಂಭಿಸಿರುತ್ತಾರೆ. ಒಂದೇ ಒಂದು ನನ್ನ ಒಂದು ಕಳಕಳಿಯ ವಿನಂತಿ ರೈತ ಬಾಂಧವರಲ್ಲಿ, ಮಾರುಕಟ್ಟೆ ಇವಾಗ ನೀವು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಬೇಕಂದರೆ ನೀವು ಔಷಧಿ ತಯಾರಿಕಾ ಕಂಪನಿಯವರೊಂದಿಗೆ ಒಪ್ಪಂದ ಮಾಡಿಕೊಂಡು ಬೆಳೆದರೆ ನಿಮಗೆ ಒಂದು ಖಚಿತವಾದ ಒಂದು ಬೆಲೆಯನ್ನು ಸಿಗುತ್ತದೆ, ನಿಮ್ಮ ಪ್ರಯತ್ನಕ್ಕೆ ಒಂದು ಪ್ರತಿಫಲನೂ ಸಿಗುತ್ತದೆ ಎಂದು ನಾನು ಈ ಅಭಿಪ್ರಾಯದೊಂದಿಗೆ ಈ ಒಂದು ಮಾಹಿತಿಯನ್ನು ನಾನು ಮುಕ್ತಾಯಗೊಳಿಸುತ್ತೇನೆ. ರೈತ ಬಾಂಧವರೇ ಹಾಗೂ ಕೇಳುವರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600. ರೈತ ಬಾಂಧವರೇ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಮಹಬೂಬ್ ಸಾಬ್. ಇವತ್ತು ನಿಮ್ಮೊಂದಿಗೆ ನಾನು ಒಂದು ಮಾಹಿತಿ, ಸಸ್ಯ ತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯಿದೆ 2001 ಬಗ್ಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಇದೇನಪ್ಪ ಈ ಒಂದು ಸಸ್ಯ ತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಎಂದರೆ ಏನು, ಯಾವ ರೀತಿ ಇದು ನಮಗೆ ಸಹಾಯ ಮಾಡುತ್ತದೆ ರೈತರಿಗೆ? ಸಸ್ಯ ತಳಿ ರಕ್ಷಣೆ ಪರಿಣಾಮಕಾರಿಯಾದ ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ. ರೈತರ ತಳಿವರ್ಧಕರ ಮತ್ತು ಹೊಸ ತಳಿಗಳ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಲು ಅನುವು ಮಾಡಿಕೊಡುವ ಅವಶ್ಯಕತೆಯಿಂದ ಈ ಒಂದು ಕಾಯ್ದೆಯನ್ನು ಹೊರತರಲಾಗಿದೆ. ಸಸ್ಯ ತಳಿಗಳ ಮತ್ತು ರೈತರ ಹಕ್ಕುಗಳ ರಕ್ಷಣೆ ಕಾಯ್ದೆಯನ್ನು ನಿಯಮ 53 ಅಡಿಯಲ್ಲಿ ಸಂಸತ್ತಿನಲ್ಲಿ ಪರಿಚಯಿಸಲಾಯಿತು. ಭಾರತದ ಸಂವಿಧಾನದ ಅಡಿಯಲ್ಲಿ ಸಂಸತ್ತಿನ ಉಭಯ ಸದನಗಳಾದ ರಾಜ್ಯಸಭೆ ಲೋಕಸಭೆಗಳ ಎರಡಲ್ಲೂ ಅನುಮೋದನೆಗೊಂಡು ನಂತರ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳ ಒಪ್ಪಿಗೆಯ ಅಂಕಿತದ ನಂತರ 30 ಅಕ್ಟೋಬರ್ 2001 ಜಾರಿಗೊಳಿಸಲಾಯಿತು. ಇದು ಶಾಸನದ ಒಂದು ಗುರಿಯಾಗಿದೆ. ಆ ಗುರಿ ಎಂದರೆ ಸಸ್ಯ ತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ರಕ್ಷಣೆ ಮಾಡಲು 2001 ಕಾಯಿದೆ ನಿಯಮ 53/2001 ಎಂದು ನಮೂದಿಸಲಾಗಿದೆ. ಇದರ ಮುಂದೆ ಬಂದು ರೈತರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವುದೇ ಈ ಕಾಯಿದೆಯ ಮುಖ್ಯ ಉದ್ದೇಶವಾಗಿದೆ. ಈ ಕಾಯಿದೆಯಲ್ಲಿ ಯಾವ ಯಾವ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡಬಹುದು? ಮೊಟ್ಟ ಮೊದಲಿಗೆ ಸಸ್ಯ ತಳಿ ವರ್ಧಕರ ಹಕ್ಕುಗಳು, ಪ್ಲಾಂಟ್ ಬ್ರೀಡರ್ ರೈಟ್ಸ್, ಇದೇ ತರ ಸಂಶೋಧಕರ ಹಕ್ಕುಗಳು, ರಿಸರ್ಚರ್ ರೈಟ್ಸ್, ಈ ಒಂದು ಹಕ್ಕುಗಳನ್ನು ರಕ್ಷಣೆ ಮಾಡುತ್ತದೆ. ಇದಲ್ಲದೆ ಮಹತ್ವವಾಗಿ ನಮ್ಮ ರೈತ ಬಾಂಧವರ ರೈತರ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡುತ್ತದೆ. ಮುಖ್ಯವಾಗಿ ನಾನು ರೈತರ ಹಕ್ಕುಗಳ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಸಸ್ಯ ತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ 2001 ರೈತರನ್ನು ಬಳಕೆದಾರರು, ತಳಿ ಅಭಿವೃದ್ಧಿಗಾರರು ಮತ್ತು ಉಸ್ತುವಾರಿ ದಾರರನ್ನಾಗಿ ಗುರುತಿಸಬಹುದು. ನಾವು ರೈತರ ಹಕ್ಕುಗಳನ್ನು ಯಾವ ಯಾವ ಒಂದು ಹಂತದಲ್ಲಿ ಯಾವ ರೀತಿಯಲ್ಲಿ ನಾವು ಈ ಕಾಯ್ದೆ ಮುಖಾಂತರ ನಾವು ರಕ್ಷಿಸಬಹುದಾಗಿದೆ. ಈ ಕಾಯ್ದೆಯು ರೈತರ ವಿವಿಧ ಕಾರ್ಯಗಳಾದ ಉಳುಮೆಯ ವಿಧಗಳು, ಸಸ್ಯ ತಳಿಗಳ ಸಂರಕ್ಷಣೆ, ಸಸ್ಯ ತಳಿಗಳ ಅಭಿವೃದ್ಧಿ ಮತ್ತು ಇವುಗಳಲ್ಲಿ ರೈತರ ಪಾತ್ರವನ್ನು ತೋರಿಸಿಕೊಡುವಲ್ಲಿ ಸಹಕಾರಿಯಾಗಿದೆ. ಈ ಕಾಯ್ದೆಯು ರೈತರ ಹಾಗೂ ತಳಿ ಅಭಿವೃದ್ಧಿಗಾರರನ್ನು ಗುರುತಿಸಿ ಉಳಿಸುವ ಸಸ್ಯ ಪ್ರಭೇದಗಳನ್ನು ಅಥವಾ ತಳಿಗಳನ್ನು ರೈತರ ಹಕ್ಕುಗಳ ಅಡಿಗಳಲ್ಲಿ ಸೇರಿಸಲಾಗಿದೆ. ಮಹತ್ವವಾಗಿ ಅವುಗಳ ಸಂರಕ್ಷಣೆಗಾಗಿ ರೈತರಿಗಾಗಿ ಕೆಲವು ಹಕ್ಕುಗಳನ್ನು ನಾನು ನಿಮ್ಮ ಮುಂದೆ ಹೇಳಲು ಇಷ್ಟಪಡುತ್ತೇನೆ. ಮೊದಲನೇದು ಒಂದು ಹಕ್ಕು ಎಂದರೆ ಬೀಜೋಪಯೋಗ. ರೈತರು ಈ ಒಂದು ಕಾಯ್ದೆ ಪ್ರಕಾರ ಮುನ್ನ ರೈತರು ತಮ್ಮ ಬೀಜಗಳನ್ನು ಮತ್ತು ಇತರೆ ಕೃಷಿ ಉತ್ಪನ್ನಗಳನ್ನು ಬಳಸಿ ಬಿತ್ತಿ ವಿನಿಮಯ ಅಥವಾ ಮಾರಾಟ ಮಾಡುತ್ತಿದ್ದರು. ಅಂತೆಯೇ ರೈತರು ಈ ಕಾಯ್ದೆ ಅಡಿಯಲ್ಲಿ ಸಂರಕ್ಷಿಸಿದ ವಿವಿಧ ಸಸ್ಯ ಪ್ರಭೇದಗಳ ಬೀಜಗಳನ್ನು ಮಾರಾಟಕ್ಕೆ ಅರ್ಹತೆ ಹೊಂದಿರುವುದಿಲ್ಲ. ಆದರೆ ಈ ಒಂದು ಹಕ್ಕಿನ ಪ್ರಕಾರ ರೈತರು ತಮ್ಮ ಕೃಷಿ ಫಸಲಿನಿಂದ ಶೇಖರಿಸಿದ ಬೀಜಗಳನ್ನು ಬಳಸಲು ಈ ಕಾಯ್ದೆ ಯಾವುದೇ ಅಡ್ಡಿಯುಂಟು ಮಾಡುವುದಿಲ್ಲ. ಇದಾದ ನಂತರ ಎರಡನೇ ಹಕ್ಕು ಲಾಭದ ಹಂಚಿಕೆ. ಯಾವುದೇ ವ್ಯಕ್ತಿ ಅಥವಾ ಸಮೂಹ ಸಂಸ್ಥೆ ಅಥವಾ ಸರ್ಕಾರದ ಅಧೀನದಲ್ಲಿ ಸ್ಥಾಪಿಸಲ್ಪಟ್ಟ ಸಂಸ್ಥೆ ಒಂದು ಅನುವಂಶಿಕ ಅಂಶವನ್ನು ವಿವಿಧ ಅಭಿವೃದ್ಧಿಗೆ ಬಳಸಲಾಗಿದೆ. ಆ ಅಭಿವೃದ್ಧಿಯಿಂದ ಗಳಿಸಿದ ಲಾಭದ ಹಂಚಿಕೆಯ ವಿಷಯದಲ್ಲಿ ತಮ್ಮ ಹಕ್ಕನ್ನು ಪ್ರತಿಪಾದಿಸುವುದಾಗಿದೆ. ಹಾಗೂ ಈ ಕಾಯ್ದೆ ಒಬ್ಬ ತಳಿಯ ಅಭಿವೃದ್ಧಿಗಾರರ ಮೂಲಕ ಸಂರಕ್ಷಿಸಲಾದ ವಿವಿಧ ತಳಿ ಅಥವಾ ಅಭಿವೃದ್ಧಿಪಡಿಸಿದ ತಳಿಗಳ ಅನುವಂಶಿಕ ಬಳಕೆಯನ್ನು ಬಹಿರಂಗ ಪಡಿಸಬೇಕು. ಈ ಒಂದು ಹಕ್ಕಿನ ಮಹತ್ವವಾದ ಕೆಲಸವಾಗಿದೆ. ಮೂರನೇ ಹಕ್ಕು ಅಂದ್ರೆ ಪರಿಹಾರ. ಯಾವುದೇ ರೈತರು ತಮ್ಮ ಒಂದು ಹೊಲದಲ್ಲಿ ನೋಂದಾಯಿತ ಬೀಜಗಳನ್ನು ಉತ್ತಮ ನಿರ್ವಹಣಾ ಕ್ರಮ ಅಥವಾ ಸ್ಥಿತಿಯಲ್ಲಿ ಬೆಳೆದ ಅದರ ಫಸಲನ್ನು ಬಹಿರಂಗವಾಗಿ ಇತರರಿಗೆ ಪ್ರದರ್ಶಿಸಿದ ನಂತರ ಮಾರಾಟ ಮಾಡಬೇಕೆಂದಾಗಿರುತ್ತದೆ. ಉದಾಹರಣೆಗೆ ಪ್ರದರ್ಶಿಸಿದ ಬೀಜವನ್ನು ಕೊಂಡ ರೈತ ಶಿಫಾರಸು ಮಾಡಿದ ಮತ್ತು ಉತ್ತಮ ನಿರ್ವಹಣಾ ಕ್ರಮಗಳಲ್ಲಿ ಅದನ್ನು ಬೆಳೆದು ನಿರೀಕ್ಷಿಸಿದ ಇಳುವರಿ ಪಡೆಯುವಲ್ಲಿ ವಿಫಲನಾದರೆ, ಅಂದ್ರೆ ಅವನು ಲಾಸ್ ಆದರೆ, ಏನಾದರೂ ಅದರಲ್ಲಿ ಅವನಿಗೆ ನುಕ್ಸಾನ್ ಆದರೆ ಈ ಕಾಯ್ದೆ ಮುಖಾಂತರ ಪರಿಹಾರ ಪಡೆಯಬಹುದಾಗಿದೆ. ನಾಲ್ಕನೇ ಹಕ್ಕು ಬಂದು ಬೀಜಗಳಿಗೆ ಸಮಂಜಸವಾದ ಬೆಲೆ. ರೈತರು ಈ ಹಕ್ಕಿನಡಿ ವಿವಿಧ ನೋಂದಾಯಿತ ಸಸ್ಯ ತಳಿಗಳ ಬೀಜಗಳನ್ನು ಸಮಂಜಸವಾದ ಬೆಲೆಗೆ ಪಡೆಯಬಹುದಾಗಿದೆ. ಒಂದು ವೇಳೆ ಈ ಕ್ರಮ ಸ್ಥಿತಿ ಬೀಜ ಮಾರಾಟ ವ್ಯವಸ್ಥೆ ಇಲ್ಲದಿದ್ದರೆ ತಳಿಯಭಿವೃದ್ಧಿಗಾರನ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು. ಬೀಜೋತ್ಪಾದನೆ ವಿತರಣೆ ಮತ್ತು ಮಾರಾಟದ ಹಕ್ಕುಗಳನ್ನು ರದ್ದುಪಡಿಸಲಾಗಬಹುದು. ಬಹುಪಾಲು ಸಸ್ಯ ತಳಿಗಳ ಸಂರಕ್ಷಣಾ ಕಾಯ್ದೆಗಳ ಸಂರಕ್ಷಿತ ಸಸ್ಯ ತಳಿಗಳ ಮೇಲೆ ಕಡ್ಡಾಯವಾಗಿ ಪರವಾನಿಗೆ ಪಡೆಯಲು ಸೂಚಿಸಿದೆ. ಇದರಿಂದ ಅನೇಕ ರೀತಿಯ ಅವ್ಯವಹಾರಗಳನ್ನು ತಡೆಯಬಹುದಾಗಿದೆ. ಐದನೇ ಹಕ್ಕು ಬಂದು ಸಸ್ಯ ತಳಿಗಳ ಸಂರಕ್ಷಣೆಯಲ್ಲಿ ಸಹಕರಿಸಿದ ರೈತರಿಗೆ ಪ್ರತಿಫಲ. ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ತಳಿ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಸಹಕರಿಸಿದ ರೈತರನ್ನು ಗುರುತಿಸಿ ರಾಷ್ಟ್ರೀಯ ಅನುವಂಶೀಯ ಅನುಷ್ಠಾನ ರೈತರನ್ನು ಗೌರವಿಸುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ 2002 ವರ್ಷದಲ್ಲಿ ಭಾರತ ಸರ್ಕಾರವು ಐದನೇ ಸಸ್ಯ ಅನುವಂಶೀಯತೆಯ ಸಂರಕ್ಷಕ ಪ್ರಶಸ್ತಿಯನ್ನು 10 ಲಕ್ಷ ನಗದು ಬಿರುದು ಮತ್ತು ಸ್ಮರಣೆಯನ್ನು ನೀಡಿ ಪ್ರತಿ ವರ್ಷವೂ ಗೌರವಿಸುತ್ತಾ ಬರುತ್ತಿದೆ. ಅಂತೆಯೇ ಈ ಕಾಯ್ದೆಯನ್ನು 2001 ಇತ್ತೀಚೆಗೆ ಸಸ್ಯ ತಳಿ ಸಂರಕ್ಷಣೆಯಲ್ಲಿ ಗುರುತಿಸಿಕೊಂಡು 10 ರೈತರನ್ನು ಆಯ್ಕೆ ಮಾಡಿಕೊಂಡು ಸಸ್ಯ ಅನುವಂಶೀಯತೆಯನ್ನು ಸಂರಕ್ಷಕ ರೈತ ಎಂಬ ಪುರಸ್ಕಾರವನ್ನು 1.5 ಲಕ್ಷ ನಗದು ಬಿರುದು ಮತ್ತು ಸ್ಮರಣೆಯನ್ನು ನೀಡಿ ಹೆಚ್ಚಿನ ರೈತರು ಸಸ್ಯ ತಳಿ ಸಂಪನ್ಮೂಲಗಳ ಹಾಗೂ ಸ್ಥಳೀಯ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತೆ ಉತ್ತೇಜನ ನೀಡುತ್ತಿದೆ. ಈ ಒಂದು ಕಾಯ್ದೆಯ ಒಂದು ಮಹತ್ವವಾಗಿದೆ. ಇದೇ ತರ ರೈತರ ಸಸ್ಯ ತಳಿಗಳ ನೋಂದಣಿಯಲ್ಲಿ ಕೂಡ ನಮ್ಮ ಸಸ್ಯ ತಳಿಗಳ ಸಂರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಬಹಳ ಮಹತ್ವವನ್ನು ನೀಡುತ್ತದೆ. ಇದಲ್ಲದೆ ಅವಶ್ಯಕ ತಳಿಗಳ ವಾಣಿಜ್ಯಕರಣಕ್ಕೆ ಪ್ರಾಮುಖ್ಯತೆಯನ್ನು ಕಲ್ಪಿಸುತ್ತದೆ. ರೈತರ ಮುಗ್ಧತವನ್ನು ದುರುಪಯೋಗ ಪಡಿಸಿಕೊಳ್ಳುವುದರಿಂದ ರಕ್ಷಣೆ. ಕೆಲವೊಂದು ಕಂಪನಿಗಳು ನಮ್ಮ ರೈತರಿಗೆ ದೋಷವನ್ನು ಮಾಡಿರುತ್ತವೆ. ಅಂತ ಒಂದು ಕಂಪನಿಗಳ ವಿರುದ್ಧ ಈ ಒಂದು ಕಾಯ್ದೆಯನ್ನು ಕ್ರಮವನ್ನು ಕೈಗೊಳ್ಳಲು ಮುಂದಾಗುತ್ತದೆ. ನಮ್ಮ ಈ ಒಂದು ಕಾಯ್ದೆ ಮುಖಾಂತರ ಸುತ್ತಳಿಯ ನೋಂದಣಿಗೆ ಇರಬೇಕಾದ ತಳಿಯ ವಿಶೇಷತಾ ಅರ್ಹತಾ ಗುಣಗಳು. ಮೊಟ್ಟ ಮೊದಲಿಗೆ ಈ ಒಂದು ಕಾಯ್ದೆ ಪ್ರಕಾರ ನಾವು ತಳಿ ಯಾವುದೇ ತಳಿಯನ್ನು ನೋಂದಾಯಿಸಬೇಕೆಂದರೆ ಗೆಜೆಟ್ನಲ್ಲಿ ಪ್ರಕಟಪಡಿಸಿದ ಬೆಳೆಗಳ ಹೊಸ ತಳಿಗಳು, ರೈತರ ತಳಿಗಳು, ಚಾಲ್ತಿಯಲ್ಲಿರುವ ತಳಿಗಳು. ಮುಖ್ಯವಾದ ಅಂಶಗಳೆಂದರೆ ಭಿನ್ನತೆ, ಆ ಒಂದು ತಳಿಯಲ್ಲಿ ಭಿನ್ನತೆ ಇರಬೇಕು, ಏಕರೂಪತೆ ಇರಬೇಕು ಮತ್ತು ದೃಢತೆಯನ್ನು ಹೊಂದಿರಬೇಕು. ಅಂತ ಒಂದು ತಳಿಗಳನ್ನು ಈ ಒಂದು ಕಾಯ್ದೆಯಲ್ಲಿ ನಾವು ನೋಂದಣಿಯನ್ನು ಮಾಡಬಹುದು. ಸಸ್ಯ ತಳಿ ನೋಂದಣಿ ಮತ್ತು ಅದರ ಸಂಬಂಧಿತ ವಿವರಗಳು ಮೇಲೆ ತಿಳಿಸಿದ ಹಾಗೆ ಈ ಒಂದು ಕಾಯ್ದೆ ಪ್ರಕಾರ ನೋಂದಣಿ ಮಾಡಬೇಕೆಂದರೆ ತಳಿ ಅಭಿವೃದ್ಧಿಗೆ ಕಾರಣಕರ್ತರು ಮತ್ತು ಅವರ ಪಾರಂಪರಿಕ ವಾರಸುದಾರರು ಅಥವಾ ಸೂಚಿಸಿದವರ ತಳಿ ನೋಂದಣಿ ಮಾಡಲು ಅರ್ಹರಾಗಿರುತ್ತಾರೆ. ನೋಂದಣಿಸಬಹುದಾದ ಬೇರೆ ಬೇರೆ ಬೆಳೆಗಳು ಅಥವಾ ತಳಿಗಳು, ಈ ಕಾಯ್ದೆಯಲ್ಲಿ ಯಾವುದೇ ಬೆಳೆಯನ್ನು ನಾವು ನೋಂದಣಿ ಮಾಡಬಹುದು. ಬೆಳೆಗಳಾದ ಭತ್ತ, ಗೋಧಿ, ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು ಮತ್ತು ಆಮೇಲೆ ತೋಟಗಾರಿಕೆ ಬೆಳೆಗಳು ಮತ್ತು ಆಮೇಲೆ ಸಾಂಬಾರು ಬೆಳೆಗಳು, ಸೊ ಮುಂತಾದ ಇತರೆ ಬೆಳೆಗಳನ್ನು ಕೂಡ ನಾವು ಈ ಕಾಯ್ದೆ ಮುಖಾಂತರ ನಾವು ನೋಂದಣಿ ಮಾಡಬಹುದಾಗಿದೆ. ಸೊ ಮುಖ್ಯವಾಗಿ ರೈತರು ತಳಿಗಳನ್ನು ನೋಂದಣಿ ಮಾಡುವುದು ಈ ಕೆಳಗೆ ತಿಳಿಸಿದ ಅಂಶಗಳಿಂದ ಬಹಳ ಮುಖ್ಯವಾಗಿರುತ್ತದೆ. ರೈತರ ತಳಿಗಳ ಮೇಲೆ ರೈತರು ತಮ್ಮ ಬೌದ್ಧಿಕ ಆಸ್ತಿಯ ಹಕ್ಕನ್ನು ನಿರ್ಮಾಣ ಮಾಡಲು ತಳಿ ನೋಂದಣಿ ಸಹಾಯವಾಗುತ್ತದೆ. ರೈತ ತಳಿಗಳ ಮೇಲೆ ಒಡೆತನ ಅಥವಾ ಮಾಲೀಕತ್ವ ಸ್ಥಾಪಿಸಲು ಈ ಒಂದು ಕಾಯ್ದೆ ಉದ್ದೇಶವಾಗಿದೆ. ರೈತರ ತಳಿಗಳನ್ನು ನೋಂದಾಣಿಸಲು ಅಥವಾ ನೋಂದಣಿ ನವೀಕರಣಕ್ಕೆ ರೈತರು ಯಾವುದೇ ರೀತಿಯ ಶುಲ್ಕವನ್ನು ಪಾವತಿ ಮಾಡಬೇಕಾಗಿರುವುದಿಲ್ಲ. ರೈತರ ತಳಿಗಳ ನಿಜಶಕ್ತಿ ಶಕ್ತಿಯನ್ನು ಅಥವಾ ಉಪಯುಕ್ತತೆಯನ್ನು ವಾಣಿಜ್ಯಕರಣಗೊಳಿಸಲು ಮತ್ತು ಅವರ ಲಾಭವನ್ನು ಪಡೆಯಲು ಅವಕಾಶ ಮತ್ತು ಉದ್ದೇಶ ಈ ಒಂದು ಕಾಯ್ದೆ ಉದ್ದೇಶವಾಗಿರುತ್ತದೆ. ರೈತರ ತಳಿಗಳನ್ನು ಇತರರು ಬಳಸಿ ಅದರಿಂದ ಲಾಭ ಪಡೆಯುವುದನ್ನು ತಪ್ಪಿಸಲು ರೈತರ ತಳಿಗಳನ್ನು ನೋಂದಾಯಿಸಲು ಈ ಒಂದು ಕಾಯ್ದೆ ಅವಕಾಶ ಮಾಡಿಕೊಡುತ್ತದೆ. ರೈತರಿಗೆ ಕೊನೆಯಲ್ಲಿ ವಿಶೇಷ ಸೂಚನೆ, ಭಾರತ ಸರ್ಕಾರದ ಸಸ್ಯ ತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿ ಇದರ ಯೋಜನೆಯನ್ನು ಅನುವಂಶತೆ ಮತ್ತು ಸಸ್ಯ ತಳಿ ಅಭಿವೃದ್ಧಿ ಶಾಸ್ತ್ರ ವಿಭಾಗ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ರೈತರು ತಲಾಂತರದಿಂದ ಅಂದ್ರೆ ತಮ್ಮ ತಾತ ಮುತ್ತಾತ ಕಾಲದಿಂದ ಸಂರಕ್ಷಿಸಿ ಬೆಳೆಯುತ್ತಿರುವ ಸ್ಥಳೀಯ ಅಥವಾ ದೇಸಿ ತಳಿಗಳನ್ನು ಹೊಂದಿದ್ದರೆ ಸೂಕ್ತವಾದ ದಾಖಲೆಯೊಂದಿಗೆ ನಮ್ಮನ್ನು ಸಂಪರ್ಕಿಸಿ ಸಂರಕ್ಷಿಸಿದ ತಳಿಗಳನ್ನು ನೋಂದಣಿ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಒಂದು ದೂರವಾಣಿ ಸಂಖ್ಯೆ 9731884565ಕ್ಕೆ ಸಂಪರ್ಕಿಸಬಹುದಾಗಿದೆ. ಧನ್ಯವಾದಗಳು. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಪ್ಪು ಅರಿಶಿಣ ಮತ್ತು ಸಸ್ಯ ತಳಿಗಳ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರದ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಕೃಷಿ ವಿಜ್ಞಾನಗಳ ಕಾಲೇಜು, ಕೆಳದಿ ಶಿವಪ್ಪನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಇರುವಕ್ಕಿ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಇಲ್ಲಿನ ಅನುವಂಶೀಯತೆ ಮತ್ತು ತಳಿಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಮಹಬೂಬ್ ಸಾಬ್ ಅವರೊಂದಿಗಿನ ಸಂದರ್ಶನವನ್ನು ಇವರನ್ನ ಸಂದರ್ಶಿಸಿದ್ದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮದಲ್ಲಿ ಸುತಗುಟ್ಟಿ ಗ್ರಾಮದ ರೈತ ದಂಪತಿಗಳಾದ ರಾಮಚಂದ್ರ ರೇಣುಕ ರಾಮಪ್ಪ ಜಡೇದಾರ್ ಅವರೊಂದಿಗೆ ಕೃಷಿ ಅನುಭವಗಳ ಕುರಿತ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಾನು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕಿನ ಸುತ್ತುಗುಟ್ಟಿ ಗ್ರಾಮದಲ್ಲಿದ್ದೇನೆ. ಇವತ್ತು ನಮ್ಮ ಜೊತೆ ಇಲ್ಲಿ ಒಬ್ಬ ರೈತರಿದ್ದಾರೆ, ರಾಮಚಂದ್ರಪ್ಪ ಅಂತ ಹೇಳಿ. ಇವರು ಈಗ ತಮ್ಮ ಒಂದು ಕೃಷಿ ಅನುಭವಗಳನ್ನ ಹೇಳ್ಕೊಂತಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ರಾಮಚಂದ್ರ ಅವರೇ. ನಮಸ್ಕಾರ ಸರ್. ಎಷ್ಟು ವರ್ಷದಿಂದ ತಾವು ಕೃಷಿ ಮಾಡ್ತಾ ಇದ್ರಿ? ನಾವೀಗೊಂದು 6 ವರ್ಷ ಆಯ್ತು. 6 ವರ್ಷ? ಹ್ಞೂ ಸರ್. ಏನೇನ್ ಬೆಳೆ ಬೆಳಿತೀರಿ? ಅಡಿಕೆ, ತೆಂಗು, ಎರಡೇ ತೆಂಗು ಅಡಿಕೆ. ಇದ್ರ ಜೊತೆಗೆ ದನಕರುಗಳು ಸಾಕ್ತಾ ಇದ್ರಿ. ಈಗ ಅಡಿಕೆ ತೆಂಗಿನಲ್ಲಿ ಯಾವ ತಳಿ ಬೆಳೀತಾ ಇದ್ರಿ? ಚೆನ್ನಗಿರಿ ಅಡಿಕೆ. ಚೆನ್ನಗಿರಿ ಅಡಿಕೆ. ಮತ್ತೆ ಇದು ತೆಂಗು? ತೆಂಗು ಇಲ್ಲಿದೆ. ಇಲ್ಲಿಂದನೆ? ಇಲ್ಲಿದೆ ಕಾಯಿ ನಮ್ದೆ. ಎಷ್ಟು ಎಕರೆ ಇಲ್ಲಿ ಬೆಳೀತಾ ಇದಾರೆ ಸರ್? 13 ಎಕರೆ. 13 ಎಕರೆ. ಇದು ತೆಂಗು ಅಡಿಕೆನೆ? ತೆಂಗು ಅಡಿಕೆ. 13 ಎಕರೆ. ಈ ಅಡಿಕೆಯಲ್ಲಿ ಯಾವ ಮಿಶ್ರ ಬೆಳೆಯಾಗಿ ಏನ್ ಬೆಳೀತಾ ಇದಾರೆ ಮಧ್ಯದಲ್ಲಿ? ಮಧ್ಯದಲ್ಲಿ ಏನ್ ಹಾಕಿಲ್ರಿ. ಏಕಬೆಳೆ? ಏಕಬೆಳೆ. ಅಡಿಕೆ ಒಂದೇ? ಅಡಿಕೆ ಆಕಳಿ ಮೇವು ಎರಡೇ. ಹಸುಗಳು ಇದಾವೆ? ಇದು ಹಸುಗಳು ನಾಟಿ ಹಸುಗಳ ಅಥವಾ? ಅದು ಒಂದು ಗೀರು, ಒಂದು ಎಚ್ಚಪ್ಪು. ನಾಟಿ ಇಲ್ಲ. ನಾಟಿ ಅಲ್ಲ? ನಾಟಿ ಅಲ್ಲ. ಒಂದು ಎಚ್ಚಪ್ಪು, ಒಂದು ಗೀರು. ಈಗ 13 ಎಕರೆಯಲ್ಲಿ ಅಡಿಕೆನ ಇದು ಎಷ್ಟು ವರ್ಷದಿಂದ ಬೆಳೀತಾ ಇದಾರೆ ಸರ್? ಸುಮಾರು ಒಂದು 55 ವರ್ಷ ಆಯ್ತು. ಅಡಿಕೆ ಹಳೆ ತೋಟ. ಹಳೆ ತೋಟ. ಎಷ್ಟು ಇಳುವರಿ ಬರುತ್ತೆ ಒಂದ್ ಎಕರೆಗೆ? ಒಂದ್ ಎಕರೆಗೆ ಅದು 200 ಚೀಲ ಬರುತ್ತೆ. 200 ಕ್ವಿಂಟಲ್. 200 ಕ್ವಿಂಟಲ್. ತೆಂಗು? ತೆಂಗು ವರ್ಷಕ್ಕೆ ಒಂದು 300-400 ಸಿಗುತ್ತೆ. 100 ಗಿಡ ಇದೆ. 100 ಗಿಡದಿಂದ ಅಷ್ಟು ಸಿಗುತ್ತೆ ವರ್ಷಕ್ಕೆ. ಇದ್ರ ಜೊತೆಗೆ ಈಗ ಎತ್ತುಗಳು ಕೂಡ ಇದಾವ? ಇಲ್ಲ ಇಲ್ಲ ಇಲ್ಲ, ಹಸು ಮಾತ್ರ. ಇದು ಈಗ ಕೃಷಿ ಮಾಡ್ಬೇಕಂತಂದ್ರೆ, ಈಗ ಕೃಷಿ ಜಮೀನ್ ತಯಾರು ಮಾಡ್ಬೇಕಂದ್ರೆ ಎಲ್ಲ ಇದರಿಂದನೇ, ಟ್ರಾಕ್ಟರ್ ಇಂದನೇ? ಟ್ರಾಕ್ಟರ್ ಇಂದ ಹೊಡಿತೀವಿ. ಟ್ರಾಕ್ಟರ್ ಬೇಸಾಯ? ಟ್ರಾಕ್ಟರ್ ಇಂದನೇ ಬೇಸಾಯ. ರೌಂಡ್ ಆಗಿ ಬಂಬು ಹೊಡ್ಸಲ್ಲ. ಆಮೇಲೆ ಕಳೆ ತೆಗಿಬೇಕಂದ್ರೆ ಜನರಿಂದನಾ ಇಲ್ಲ ಕಳೆನಾಶಕ ಹೊಡಿಸ್ತೀರಾ? ಕಳೆನಾಶಕ ಹೊಡ್ಸಲ್ಲ, ಜನದಿಂದ ಗುಣಿ ಸುತ್ತ ಮಾಡ್ತೇವೆ. ಗುಣಿ ಸುತ್ತ ಮಾಡ್ತೇವೆ, ಟ್ರಾಕ್ಟರ್ ಹೊಡಿಸಿ ಟ್ರಾಕ್ಟರ್ ಹೊಡಿಸಿ ಗುಣಿ ಸುತ್ತ ಮಾಡ್ತೇವೆ. ಮತ್ತೆ ಈಗ ಇದು ಕಳೆಗಳ ಒಂದು ನಿರ್ವಹಣೆಗೆ ಈಗ ರೌಂಡ್ ಅಪ್ ಬೇರೆ ಬೇರೆ ಒಂದು ಔಷಧಿಗಳನ್ನ ಹೊಡಿತಾರಲ್ಲ, ಆತರದ್ದು ಏನು? ಏನು ಹೊಡಲ್ನು? ಇದಕ್ಕೊಂದು ಔಷಧಿ ಹೊಡಿತೇವೆ ಮೇಲೆ ಅಡಿಕೆಗೆ. ಅಡಿಕೆಗೆ ಹುಳ ಹತ್ಬಾರ್ದಂತ ಹಿಂಗಾರಕ್ಕೆ ಹೊಡಿತೇವೆ, ಸುಳ್ಳಿಗೆ ಹಿಂಗಾರಕ್ಕೆ ಎರಡ್ ಟೈಮ್ ಹೊಡಿತೇವೆ. ಅದು ಈಗ ಹಿಂಗಾರ ಬಿಟ್ಟರೆ ಈಗ ಹೊಡಿಬೇಕು ಈಗ ಒಂದು ಟೈಮು, ಮತ್ತೆ ನೆಕ್ಸ್ಟ್ ಇನ್ನೊಂದು ತಿಂಗಳ ಬಿಟ್ಟು ಮತ್ತೆ ಹೊಡಿತೀವಿ. ಈಗ ನೀರಿಂದ ಒಂದು ಲಭ್ಯತೆಗೆ ಬಂದ್ರೆ ನೀರು ಹೆಂಗೆ ಇದೆ ಸರ್? ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಈಗ ನಾವು ಬೋರ್ ಹೊಡಿಸಬೇಕು, ಹೊಸದಾಗಿ ಬೋರ್ ಹೊಡಿಸೋದಾದ್ರೆ ನೀರು ಸಿಗುತ್ತಾ? ಸಿಗುತ್ತೆ. ಎಷ್ಟು ಆಳಕ್ಕೆ ಹೋಗ್ಬೇಕು ನಾವು? ಇನ್ನು 400 ಅಡಿ, 200 ಅಡಿ, 800 ಅಡಿ ಮಟ್ಟ ಹೊಡಿಬೇಕ್ರಿ. ನಮ್ಮ ಜಮೀನಲ್ಲಿ ಒಂದು 200 ಅಡಿಗೆ ನೀರು ಬೀಳುತ್ತೆ. ಎಷ್ಟು ಬೋರ್ ಹಾಕಿದ್ರಿ? 4 ಇಂಚು 3 ಇಂಚು ಹಿಂಗ್ ಬೀಳುತ್ತೆ. 7 ಬೋರ್ ಹಾಕಿದ್ವಿ 13 ಎಕರೆಗೆ. ಎಲ್ಲ ಕೂಡ ಕೆಲಸ ಮಾಡ್ತಾವ? ಒಂದು 6 ಇಂಚಿದೆ, ಒಂದು 3 ಇಂಚಿದೆ, ಒಂದು 4 ಇಂಚಿದೆ. ಚೆನ್ನಾಗಿದೆ. ನೀರಿನ ಒಂದೇನು ಸಮಸ್ಯೆ ಇಲ್ಲ? ಇಲ್ಲ ಇಲ್ಲ. ಆಮೇಲೆ ಜೆಟ್ ಇದೆ, ಡ್ರಿಪ್ ಇದೆ. ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಏನ್ ತಿಪ್ಪೆ ಗೊಬ್ಬರನೇ ಹಾಕ್ತಿರೋ ಇಲ್ಲ? ವರ್ಷಕ್ಕೊಮ್ಮೆ ಹಾಕ್ತೇವೆ, ದೀಪಾವಳಿ ಮುಂದೆ ಹಾಕ್ತೇವೆ. ವರ್ಷಕ್ಕೊಮ್ಮೆ ಒಂದು ಗಿಡಕ್ಕೆ ಒಂದೊಂದು ಬುಟ್ಟಿ ಹಾಕುತ್ತೇವೆ, ಒಂದು 10 kg ಒಂದು ಗಿಡಕ್ಕೆ. ಆಮೇಲೆ ಹಿಂಗಾರಲ್ಲಿ ಒಂದು ಗಿಡಕ್ಕೆ 1.5 kg ಗೊಬ್ಬರ ಕೊಡ್ತೇವೆ, ಸಿಮಿ ಗೊಬ್ಬರ. ಆಮೇಲೆ ಮುಂಗಾರಿಗೆ ಒಂದ್ ಟೈಮ್ ಕೊಡ್ತೇವೆ ಅಷ್ಟೇ, ಮತ್ತೇನು ಹಾಕಲ್ಲ ಅದಕ್ಕೆ ಬಿಟ್ಟರೆ ಮತ್ತೇನಿಲ್ಲ. ಆಮೇಲೆ ಔಷಧಿ ಅಂತ ಹೇಳಿದ್ರಿ, ಇದೇನು ಸುಣ್ಣ ತುತ್ತುನ ಏನಿದು? ಸುಣ್ಣ ತುತ್ತಲ್ಲ. ಈಗ ದನಗಳಿಗೆ ಎತ್ತುಗಳಿಗೆ ನೇಪೇರ್ ಬೆಳೆ ಅಲ್ದೇನೆ ಮತ್ತೆ ಬೇರೆ ಏನು ಬೆಳೆ ಬೆಳಿತೀರ? ಬೇರೆ ಏನಿಲ್ರಿ, ರಾಗಿ ಹುಲ್ಲು, ಭತ್ತ ಹುಲ್ಲು, ಜೋಳದ ಹುಲ್ಲು. ಆಹಾರ ಹೆಂಗ್ ಕೊಡ್ತೀರಾ ಇದಕ್ಕೆ? ಪುಡಿ ಮಾಡಿ 3 times ಹಾಕ್ತೀವಿ ಡೈಲಿ. ಡೈಲಿ ಬೆಳಗ್ಗೆ 1 time, ಮಧ್ಯಾಹ್ನ, ಸಾಯಂಕಾಲ. ಹಿಂಗ ಬಿಡೋದಿಲ್ಲ ತೋಟದಲ್ಲಿ ಮೇಯಕ್ಕೆ? ಇದಕ್ಕೆ ಡ್ರಿಪ್ ಹಾಳು ಮಾಡ್ತಲ್ಲ. ಆಮೇಲೆ ಭೂಮಿ ಗಟ್ಟಾಗುತ್ತೆ, ಭೂಮಿ ಹಗರಿದ್ರೆ ಫಸಲು ಬರುತ್ತೆ, ಇಲ್ಲ ಗಟ್ಟಿ ಆದ್ರೆ ಬೇರೆಲ್ಲ ಹೋಗಲ್ಲ. ಅವಾಗೆಲ್ಲ ಗಟ್ಟಿಯಾಗಿ ಬೇರೆ ಅಲ್ಲೇ ಅಂಟ್ಕೊಂಡು ಮುಳ್ಳದಂಗ್ ಆಗ್ತಾವ. ಆಮೇಲೆ ಗಿಡಕ್ಕೆ ರೋಗ ಬಿಡುತ್ತೆ, ಹಂಗಾಗಿ ಹಸು ಬಿಡಲ್ಲ, ಕಟ್ಟಕ್ಕೆ ಮೇಯಿಸ್ತೀವಿ. ಹಂಗಾಗಿ ಕಟ್ಟಕ್ಕೆ ಮೇಯಿಸ್ತೀರಾ. ಈಗ ಹಾಲಿನ ಒಂದು ಇಳುವರಿಗೆ ಬಂದು ಕೊಡೋದು ಎಷ್ಟು ಕೊಡುತ್ತೆ ಸರ್ ಹಾಲು? ಒಂದು 6 liters ಕೊಡುತ್ತೆ, ಒಂದು 5 liters ಕೊಡುತ್ತೆ. ಬೆಳಿಗ್ಗೆ ಸಂಜೆನಾ? ಬೆಳಿಗ್ಗೆ ಒಂದ್ ಹೊತ್ತಿಗೆ, ಒಂದ್ ಹೊತ್ತಿಗೆ 11 liters. ಆಮೇಲೆ ಸಾಯಂಕಾಲ ಇಲ್ಲ. ಇದು ನೀವು ಡೈರಿ ಹಾಕ್ತೀರಾ? ಡೈರಿಗೆ ಸೊಳಗ ಅಂದ್ರೆ ಮನೆಗೆ ಎಷ್ಟು ಬೇಕಷ್ಟು ಉಪಯೋಗಿಸ್ಕೊಂಡು ಉಳ್ಕಿದ್ದು ಡೈರಿಗೆ? ಡೈರಿ ಎಲ್ಲಿ? ಈಗ ಡೈರಿ ಹತ್ರ ಇರೋದ ನಿಮ್ಗೆ? ಇಲ್ಲಿ ಇಲ್ಲಿ ಸೊಳಂಗ, ಸೊಳಂಗ, ಸೊಳಂಗ ಡೈರಿ. ಇಲ್ಲಿ ಹಾಲು ಉತ್ಪಾದಕರ ಸಂಘ ಸೊಳಂಗಕ್ಕೆ ಹೋಗ್ಬೇಕು. ಈ ಊರಿನಲ್ಲಿ ಈಗ ಮಕ್ಕಳಿಗೆ ಶಾಲೆ, ಆಮೇಲೆ ಆಸ್ಪತ್ರೆ, ಆಮೇಲೆ ಪಶು ಆಸ್ಪತ್ರೆ ಎಲ್ಲ ಇದೆಯಾ? ಎಲ್ಲ ಸೊಳಂಗ ಇದೆ. ಸೊಳಂಗ್ ಹೋಗ್ಬೇಕು? ಸೊಳಂಗ ಹೋಗು, ಶಾಲೆ ಎಲ್ಲ ಇಲ್ಲಿದೆ. ಅಂಗನವಾಡಿ ಇದೆ, ಒಂದು 6th class ಮಟ್ಟ ಇಲ್ಲಿದೆ ಸ್ಕೂಲ್, ಇಲ್ಲಿಂದ ಮಸೊಳಂಗ. ನೀರಿನ ಒಂದು ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಬಂದ್ರೆ ಊರಲ್ಲಿ ಹೆಂಗೆ ಸರ್ ನೀರಿನ ಒಂದು ಸಮಸ್ಯೆ ಇದೆಯಾ? ಎಲ್ಲ ನೀರಿಂದ ಏನ್ ಸಮಸ್ಯೆ ಇಲ್ಲ, ನೀರ್ ಚೆನ್ನಾಗಿದೆ. ಈಗ ಅಡಿಕೆ ಕೃಷಿಯಲ್ಲಿ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ತೀರಿ? ಹೆಚ್ಚು ಕಮ್ಮಿ ನಮ್ಗೆ 13 acres ಒಂದು 8 lakhs ಬರುತ್ತೆ ಖರ್ಚು. ಮತ್ತೆ ನಿಮ್ಗೆ ಅದರಿಂದ ಬರ್ತಕ್ಕಂತ ಆದಾಯ? ಅದೇ ಬರುತ್ತೆ, ಒಂದು 7 lakhs ಉಳಿತೆ. ಅಂದ್ರೆ ಎಲ್ಲ ಖರ್ಚು ಹೋಗ್ಬಿಟ್ಟು ಖರ್ಚು ತೆಗೆದು ಅದು ಈಗ 7-8 lakhs ನಿಮಗೆ ಸಂಬಳ? ನಮ್ ಸಂಬಳ. ಈ ಕೃಷಿಯಲ್ಲಿ ಎಲ್ಲರೂ ಕುಟುಂಬದವರೆಲ್ಲ ತೊಡಗಿಸಿಕೊಂಡಿದ್ದೀರಾ? ಎಲ್ಲರೂ ಕುಟುಂಬದವರು ಎಲ್ಲರೂ ಕೆಲಸ ಮಾಡ್ತೀರಾ? ಇಲ್ಲ ಇಲ್ಲ, ಕೆಲಸ ಇದ್ರೆ ಮಾಡ್ತಾರೆ ನಮ್ಮ ಮಕ್ಕಳಿಗೆ, ಇಲ್ಲದ್ರೆ ಇಲ್ಲ, ನಾವು ಒಬ್ಬನೇ ಮಾಡ್ತೀವಿ. ಹೊರಗಿನವರು ಎಷ್ಟು ಜನ ತಗೊಳ್ತೀರಿ? ಹೊರಗಿನವರು ವರ್ಷಕ್ಕೊಂದು 50-60 ಆಗುತ್ತೆ. ಅಂದ್ರೆ ಯಾವ ಟೈಮಲ್ಲಿ ತಗೊಳ್ತೀರಿ? ಗೊಬ್ಬರ ಹಾಕೋ ಟೈಮ್ಗೆ, ಗುಣಿ ಸುತ್ತ ಮಾಡೋ ಟೈಮ್ಗೆ ತಗೊಂತೀವಿ, ಅಷ್ಟು ಬಿಟ್ರೆ ಮತ್ತೆ ಅದಕ್ಕೂ ತಗೊಳಲ್ಲ. ಕೊಯ್ಲು ಹೆಂಗೆ? ಕೊಯ್ಲು ಮಾಡೋದು ಮಾಡೋರು ಅವರೇ ಗುತ್ತಿಗೆ ಕೊಟ್ಬಿಡ್ತೇವೆ, ಅವರ ಕೊಯ್ಗೆ ಹೋಗ್ತಾರೆ. 4 coils ಮಾಡ್ತಾರೆ, ಫಸ್ಟ್ ಕೊಯ್ಲು, ಸೆಕೆಂಡ್ ಕೊಯ್ಲು, ಥರ್ಡ್ ಕೊಯ್ಲು, 4. ಹೆಂಗೆ ಇದು ಫಸ್ಟ್ ಕೊಯ್ಲು ಅಂತಂದ್ರೆ ಯಾವ ರೀತಿಯಿಂದ ಅಂದ್ರೆ ಫಸ್ಟ್ ಯಾವ ಗೊನಿ ರೆಡಿ ಆಗಿರ್ತದೆ ಕಟಾವಿಗೆ ಅದನ್ನ ಮಾಡ್ತೀರಾ? ಮಾಡ್ತಾವೆ. ಆಮೇಲೆ 2nd coils ಎಷ್ಟು 2 ಬರುತ್ತೆ, 3rd coils 3, 4th coils ಎಲ್ಲ ಸ್ವಲ್ಪ ಅಂದ್ರೆ ಎಲ್ಲ ಉಳಿದಿದ್ದು ಲಾಸ್ಟ್ ಲಾಸ್ಟಿಗೆ ಹೋಯ್ತು, ಒಂದೇ ಸರಿಗೆ ಬರಲಿಲ್ಲ ಎಲ್ಲ. ಹೌದೌದೌದೌದು. 3-4 times ಮಾಡ್ತಾರೆ. ಈಗ ನಿಮ್ಮ ಒಂದು ಅನುಭವದಲ್ಲಿ ಈ ಒಂದು 4 kataavinalli ಯಾವ ಒಂದು ಕಟಾವಿನಲ್ಲಿ ಹೆಚ್ಚು ಇಳುವರಿ ಬರುತ್ತೆ? ಹೆಚ್ಚು 3rd coils ಬರುತ್ತೆ. 3rd coils ಒಂದು 2 ಬರಲ್ಲ, 3rd ಹೆಚ್ಚಿಗೆ ಬರುತ್ತೆ. ಮತ್ತೆ 4th ಏನು ಇರಲ್ಲ, ಜಳ ಜಳ ಕಮ್ಮಿ. 3rd coils ಉಳಿದಿದ್ದು ಉಳಿಕಿದ್ದೆಲ್ಲ 4th coils ಎಲ್ಲ ಕಣ್ತಪ್ಪಿ ಹೋಗಿರೋದು ಬಿಟ್ಟಿರೋದು ಅಥವಾ ಹಿಂದಿಂದು ಒಂದು ಎಳೆದಿರುತ್ತಲ್ಲ ಅಂತದೆಲ್ಲ ಕೊಯ್ಕೆ ಹೋಗ್ತಾರೆ ಲಾಸ್ಟ್ ಕೊಯ್ಲಿಗೆ. ಲಾಸ್ಟ್ ಕೊಯ್ಲಿಗೆ ತಿಂಗಳಿಗೆ ಒಂದು ಕೊಯ್ಲು ಬರುತ್ತೆ. ಇದು ಈಗ ಸಾಗಾಣಿಕೆ ಬಂದ್ರೆ ಮಾರುಕಟ್ಟೆ ವ್ಯವಸ್ಥೆ ಬಂದ್ರೆ ಅವರೇ ಬಂದು ಇಲ್ಲಿ ತಗೊಂಡು ಹೋಗ್ತಾರೆ, ಇಲ್ಲ ನೀವು ಮಾರ್ಕೆಟಿಗೆ ಸಾಗಿಸ್ತೀರಾ? ಅವರೇ ತಗೊಂಡು ಹೋಗ್ತಾರೆ. ಅಂದ್ರೆ ನೀವು ಏಜೆಂಟ್ ಮುಖಾಂತರ ಮಾರಾಟ ಮಾಡ್ತೀರಾ? ಅಂದ್ರೆ ಅವರು ಇಲ್ಲೇ ಬಂದು ನಾವು ಕ್ವಿಂಟಲ್ ಲೆಕ್ಕ ನಮ್ಗೆ 12 kg ಕೊಡ್ತಾರೆ ಕ್ವಿಂಟಲ್ ಗಡಿಕೆ. ಉಳಿದ ಎಲ್ಲ ಖರ್ಚು, ಆಳಿನ ಖರ್ಚು, ಟ್ರಾಕ್ಟರ್ ಬಾಡಿಗೆ ಎಲ್ಲ ಅವ್ರದೇ. ಅವ್ರಿಗೊಂದ್ಸಲ ನೋಡ್ಕೊಂಡು ಹೋಗ್ತಾರೆ, ಹೋಗ್ತಾರೆ ಫಸಲು ನೋಡ್ಕೊಂಡು ಹೋಗ್ತಾರೆ, ಜಮೀನಲ್ಲಿ ಫಸಲು ನೋಡ್ಕೊಂಡು ಹೋಗ್ಬಿಟ್ಟು ಫಸಲಿನ ಪ್ರಶ್ನೆ ಬರಲ್ಲ ಅವ್ರಿಗೆ. ಅವ್ರಿಗೆ ಕ್ವಿಂಟಲ್ ಲೆಕ್ಕ, ಕ್ವಿಂಟಲ್ ಲೆಕ್ಕ ನಮಗೆ 12 kg ಕೊಡ್ತಾರೆ ಕ್ವಿಂಟಲ್ ಬೇಸಿದ್ದು. ಅವ್ರ ಎಷ್ಟ ಲಾಸ್ ಲಾಭ ಏನಾದ್ರು ಅವ್ರಿಗೆ, ಅದು ಕೂಲಿಯರು ಗಿಲಿಯರು ಟ್ರಾಕ್ಟರ್ ಎಲ್ಲ ಅವ್ರದೇ. ನಾವು 12 kg ಕೊಡ್ತಾರೆ. 12 kg ಕ್ವಿಂಟಲ್ ಹಸಿ ಅಡಿಕೆ ನಾವು ಕೊಟ್ಟರೆ ಅವ್ರು ಬೇಯಿಸಿ ಕೊಡ್ತಾರೆ. ಇಲ್ಲಿ ನೀವು ಬೇಯಿಸೋದು ಅದಕ್ಕೆ ಸಂಸ್ಕರಣೆ ಮಾಡೋ ವ್ಯವಸ್ಥೆ ಇಲ್ಲ? ಮಾಡಿಲ್ಲ, ಬೇರೆ ಹತ್ರ ಕೊಡ್ಬೇಕು. ಎಲ್ಲ ಅವರೇ ತಗೊಂಡು ಹೋಗ್ತಾರೆ, ಅವರೇ ಬೇಯಿಸಿ ಅವರೇ ನಮ್ಗೆ 12 kg ಕೊಡ್ತಾರೆ ಕ್ವಿಂಟಲ್ಗೆ. ಅಂದ್ರೆ ಅವರೇ ಬೇಯಿಸೋದು, ಅವರೇ ಒಣಗಿಸೋದು, ಎಲ್ಲ ಅವರ ಮಾಡಿ ನಮ್ಗೆ ನಾವು ದುಡ್ಡು ರೈಸ್ಕೋಬೋದಿಲ್ಲ, ಅಡಿಕೆ ಇಸ್ಕೋಬಹುದು, ನಾವು ಮಾರಾಟ ಮಾಡಬಹುದು, ಪೇಪರ್ ರೇಟಿಗೆ ಕೊಡಬಹುದು ನಾವು. ಮತ್ತೆ ರೇಟ್ ಇದ್ದಾಗ ಈ ತೆಂಗಿನ ಒಂದು ಇಳುವರಿ ಬಂದ್ರೆ ಇದು ನಾವು ಕೊಡ್ತೇವೆ. ಅದೇ ರೇಟ್ ಇದ್ದಂಗೆ 13 rupees, 15 rupees, 14 rupees. ಎಳ್ನೀರು ಕೊಡ್ತೀರಾ? ಎಳ್ನೀರಿಲ್ಲ, ಕಾಯಿ ಮಾತ್ರ, ಎಳ್ನೀರು ಕೊಡಲ್ಲ. ಇದು ಎಷ್ಟು ವರ್ಷದಿದೆ ತೆಂಗು? ತೆಂಗು ಸುಮಾರು ಒಂದು 40 years ಇದೆ ಅದು ಗಿಡ. ಹೇಗೆ ಇಳುವರಿ ಯಾವ ರೀತಿಯಿಂದ ಐತೆ? ಅಡ್ಡಿ ಚೆನ್ನಾಗಿದೆ. ವರ್ಷಕ್ಕೆ 2 coils ಮಾಡ್ತೇವೆ, ಒಂದ್ಸರಿ 2 times ಸಿಗುತ್ತೆ, 2.5 times ಸಿಗುತ್ತೆ, ಒಂದ್ ಟೈಮ್ 3 times ಸಿಗುತ್ತೆ. ರೋಗ ರುಜಿನ ಏನಾದ್ರು ಏನು? ಯಾವ್ದು ಔಷಧಿ ಸಿಂಪಡಣೆ ಇಲ್ಲ, ಏನಿಲ್ಲ. ಅದೇ ಗುಣಿ ಸುತ್ತ ಮಾಡ್ತೇವೆ, ಒಂದ್ ಸ್ವಲ್ಪ ಗೊಬ್ಬರ ಹಾಕ್ತೇವೆ, ಒಂದ್ 2 times ವರ್ಷಕ್ಕೆ. ಸಗಣಿ ಗೊಬ್ಬರ, ಉಪ್ಪು ಹಾಕ್ತೇವೆ, ಒಂದ್ ಗಿಡಕ್ಕೆ 2 kg ಉಪ್ಪು, 1 kg ಯೂರಿಯಾ, ಈಗ ಮಿಕ್ಸ್ ಮಾಡಿ ಗೌರ್ಮೆಂಟ್ ಗೊಬ್ಬರ ಅಷ್ಟು ಹಾಕಿ ರೈತ ಗುಣಿ ಸುತ್ತ ಮಾಡಿ ಆಮೇಲೆ ಅದೇ ಗರಿ ಬಿದ್ದಿರ್ತಲ್ಲ ಕಡ ಕಡ ಹಾಕ್ತೇವೆ. ಅದೇ ಗೊಬ್ಬರ ಅದೇ ಗೊಬ್ಬರ ಆಗುತ್ತೆ, ನೀರ್ ಬಿಡ್ತಾ ಇರ್ತಾವಲ್ಲ ಡ್ರಿಪ್. ಆಮೇಲೆ ಈಗ ಜಾನುವಾರುಗಳಿಗೆ ಕಾಯಿಲೆ ಕಸಾಲೆ ಬಂದ್ರೆ ಮನೆ ಔಷಧಿಯಾಗಿ ಏನ್ ಕೊಡ್ತೀರಿ ಜಾನುವಾರುಗಳಿಗೆ? ಡಾಕ್ಟರ್ ಬಂದೇ ಕೊಡ್ತು ಮಾಡ್ತೀವಿ. ಡಾಕ್ಟರ್ ಗೆ ಹೇಳ್ತೀರಾ? ಡಾಕ್ಟರ್ ಬರೋಕ್ಕಿಂತ ಮೊದಲು ಮನೆಯಲ್ಲಿ ಏನಾದ್ರು ಏನು ಕೊಡಲ್ಲ, ಡಾಕ್ಟರ್ ಬಂದೇ ಮಾಡ್ಬೇಕು. ಅವ್ರು ಕೊಟ್ಟೋಗಿಂದಾನೆ ಹಾಕೋದು, ಅವ್ರು ಏನ್ ಕೊಡ್ತಾರ ಹೇಳ್ತಾರೆ ಅದನ್ನ ಹಾಕೋದು. ಡಾಕ್ಟರ್ ಸಿಗ್ತಾರಾ ನೀವು ಯಾವ ಟೈಮಲ್ಲೂ? ಫೋನ್ ಮಾಡಿ ಬರ್ತಾರೆ. ಬರ್ತಾರೆ ಒಂದು ಅರ್ಧ ಗಂಟೆಗೆ ಬಂದ್ಬಿಡ್ತಾರೆ. ಫೋನ್ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ. ಇದ್ರಲ್ಲಿ ಏನಾದ್ರು ಸಮಸ್ಯೆ ಇದೆ ಸರ್, ಬೆದೆಗ್ ಬರ್ದೇ ಇರ್ತಕ್ಕಂಥದ್ದು ಅಥವಾ ಗರ್ಭ ಕಟ್ಟದೇ ಇರ್ತಕ್ಕಂಥದ್ದು ಏನಾದ್ರು ಸಮಸ್ಯೆಗಳು? ಕರೆಕ್ಟ್ ಹೀಟಿ ಬರ್ತಾವ, ಹೀಟ್ ಬಂದ ಟೈಮ್ ಕೊಟ್ಬಿಡ್ತೇವೆ. ಇದೊಂದು ಹೀಟಿ ಬಲ್ದೈತಿ ಸದ್ಯ ನೀರು. ಯಾವುದು ಬಂಜೆತನದ ಸಮಸ್ಯೆ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಯಾವುದೂ ತೊಂದರೆ ಇಲ್ಲ, ಎಲ್ಲ ಕರೆಕ್ಟ್ ಕರ ಆಗ್ತಾವ. ಕರೆಕ್ಟ್ ಆಗಿದೆ, ತೊಂದರೆ ಏನಿಲ್ಲ. ಈಗ ಇದರಲ್ಲಿ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತ ಹೇಳಿದೆ, ಆ ಇದರಲ್ಲಿ ದೇಸಿ ಹಸುಗಳನ್ನ ನಿಮ್ ಕೊಂಡ್ಕೊಳ್ಳಕ್ಕೆ, ದೇಸಿ ಹಸುಗಳನ್ನ ಸಂರಕ್ಷಣೆ ಮಾಡಿ ಅದು ಬೆಳೆಸೋದಕ್ಕೆ ಉಳಿಸೋದಕ್ಕೆ ಅದರಿಂದ ಕೂಡ ಸಹಾಯ ಧನ ಕೊಡ್ತಾ ಇದ್ದಾರೆ. ಡಾಕ್ಟ್ರಿಗೆ ಫೋನ್ ಮಾಡಿ ಹೇಳ್ಬಿಡ್ತೇವೆ, ಏನ ತೊಂದ್ರೆ ಇದ್ರೆ ಅವರೇ ಮಾಡ್ತಾರ. ಅವ್ರು ಯಾವ್ದು ನಾವ್ ಯಾವ್ದು ಹೇಳ್ತೇವೆ ಅದನ್ನ ಹಾಕಿ ಹೋಗ್ತಾರೆ. ಅಡಿಕೆ ಆಗ್ಲಿ ತೆಂಗಾಗ್ಲಿ ಇದಕ್ಕೇನಾದ್ರೂ ಸಮಸ್ಯೆ ಕಂಡ್ರೆ ಅಥವಾ ಹೂ ಗೊಂಚಲು ಏನೋ ಒಂದ್ ಸ್ವಲ್ಪ ಒಣಗಿನ ಕಡದ ಅಥವಾ ಏನೋ ರೋಗ ಬಂದಿನ ಕಾಣಿಸ್ತಾ ಅಂದ್ರೆ ಅವಾಗ ಯಾರಿಗೆ ಕಾಂಟ್ಯಾಕ್ಟ್ ಮಾಡ್ತೀರಿ? ಔಷಧಿ ಹೊಡೆಯೋರಿಗೆ ಕಾಂಟ್ಯಾಕ್ಟ್ ಮಾಡ್ತೇವೆ. ಅಂದ್ರೆ ಅಂಗಡಿ ಔಷಧಿ ಅಂಗಡಿ ಔಷಧಿ ಅಂಗಡಿಯಲ್ಲಿ ಏನು ಕೇಳಲ್ಲ, ಚನ್ನಗಿರಿ ಔಷಧಿ ಹೊಡಿತಾರ ಅಂದ್ರೆ ಗುತ್ತಿಗೆ ತಗೊಂಡು ಔಷಧಿ ಹೊಡೆದು ಹೋಗ್ತಾರೆ. ಬರ್ಲೆಕ್ಕ ಹೊಡಿತಾರ ಅವ್ರು, ಒಂದ್ ಬರ್ಲಿಗೆ 200 liters ನೀರಿಗೆ 1,300 rupees ತಗೊಂತಾರ ಕೂಲಿ. ಅವ್ರ ಔಷಧಿ ತರ್ತಾರೆ, ಅವ್ರು ನೋಡ್ಕೊಂಡು ಹೋಗ್ತಾರ ಇದು ಏನ್ ಸಮಸ್ಯೆ ಆಗಿದೆ ಅಂತ ನೋಡ್ಕೊಂಡು ಆ ತರದ ಔಷಧಿ ತರ್ತಾರ. ಅದಕ್ಕೆ ಏನ್ ಕಂಟ್ರೋಲ್ ಮಾಡ್ಬೇಕಲ್ಲ ಅಂತ ಔಷಧಿ ತರ್ತಾರ. ಅಂದ್ರೆ ಅವ್ರು ಗುತ್ತಿಗೆ ತಗೊಂಡು ಮೊದ್ಲೇ ನೋಡ್ಕೊಂಡು ಹೋಗಿರ್ತಾರೆ ಅಂದ್ರೆ ಎಲ್ಲಾ ಜಮೀನು ಹೊಡಿತಾರ, ಯಾರ ರೋಗ ಐತಿ ಯಾವ ಔಷಧಿ ಹೊಡಿತಾರ ಹೇಳ್ತಾರ. ಆ ಔಷಧಿ ಹೇಳ್ತಾರ ಅವ್ರು ಇಂತ ಔಷಧಿ ತರಿಸ್ತಾರೆ ಅಂತ, ಅಂತ ಔಷಧಿ ತರಿಸ್ಕೊಟ್ರೆ ಆಯ್ತು ನಾವು. ಅವ್ರು ಬಂದು ಹೊಳದ ಹೋಗ್ತಾರ, ಅವ್ರಿಗೆ ಕೂಲಿ ಬರ್ಲೆಕ್ಕ. ಏನ್ ಅನಿಸ್ತದೆ ರಾಮಚಂದ್ರಪುರ ಈಗ ಕೃಷಿ ಕೃಷಿ ಜೀವನ ಕಷ್ಟದ ಜೀವನ ಅನಿಸ್ತದ ಅಥವಾ ನಮ್ಗೆ ಇದರಿಂದ ಒಂದು ತುತ್ತನ್ನ ಇದೆ ಸುಖ ಅನಿಸುತ್ತೆ ನಮ್ಗೆ. ಈಗ ಅಲ್ಲಿ ಅಲ್ಲೇ ಬಿಸಿಲೆ ಸಹ ಇದು ಆ ನೌಕರಿ ಮಾಡೋಕ್ಕಿಂತ ಇದು ಬೆಸ್ಟ್ ನೆಮ್ಮದಿ ಇದೆ. ನೆಮ್ಮದಿ ಇದೆ ಅಂತ ಹೇಳ್ತೀರಾ? ನೆಮ್ಮದಿ ಇದೆ, ಬೆಳೆದಕ್ಕೆ ರೇಟ್ ಚೆನ್ನಾಗಿ ಸಿಕ್ಕರೆ ನೆಮ್ಮದಿ, ರೇಟ್ ಸಿಗ್ಲಿಲ್ಲ ಅಂದ್ರೆ ಸ್ವಲ್ಪ ಒಂದ್ ವರ್ಷ ಹೆಚ್ಚು ಆಗೋದು, ಒಂದ್ ವರ್ಷ ಕಡಿಮೆ ಆಗೋದು, ಒಂದ್ ವರ್ಷ ಜಾಸ್ತಿ ಆಗುತ್ತೆ, ಒಂದ್ ವರ್ಷ ಕಮ್ಮಿ ಆಗುತ್ತೆ. ಅವಾಗ ರೇಟ್ ಸಿಕ್ಕರೆ ಚೆನ್ನಾಗಿ ಆಗುತ್ತೆ, ಮಾಡಿದ್ದು ರೇಟ್ ಸಿಗ್ಲಿದ್ರೆ ಲಾಸ್ ಆಗುತ್ತೆ ಒಂದೊಂದ್ ವರ್ಷ. ಅದೇನು ಮಾಡಕ್ಕಲ್ಲ, ಒಂದ್ ವರ್ಷ ಲಾಭ ಒಂದ್ ವರ್ಷ ಲಾಸ್ ಇದ್ದೇ ಇದೆ, ಎಲ್ಲ ತೆಗಿಬೇಕಲ್ಲ ನಾವು ಕೂಲಿ. ರೈತರಿಗೆ ಸಮಸ್ಯೆ ಇರೋದು ಜಾಸ್ತಿ, ಇದ್ದರೆ ಸಮಸ್ಯೆ ಇಲ್ಲ, ಇದ್ದರೆ ಏನಾದ್ರು ಒಂದ್ ಸ್ವಲ್ಪ ದುಡ್ಡು ಚೆಲ್ಲಿಕೆ ಅಂತ ತಿಂತಾರ ಅವರು. ಇರೋದು ರೈತರಿಗೆಲ್ಲ, ರೈತರು ಬೆಳೆಯೋದಷ್ಟೇ ತಗೊಂಡೋಗಿ ಅವ್ರಿಗೆ ಹಾಕದ್ ಮತ್ತು ಮಾರ್ಕೆಟ್ಗೆ ಹಾಕ್ತೇವೆ, ಅವ್ರು ಮತ್ತೆ ನಮ್ಮನ್ನ ಲಾಸ್ ಮಾಡ್ತಾರೆ ಹೊರತು ಲಾಭ ಮಾಡಲ್ಲ. ರೈತರನ್ನ ತೆಗಿತಾರೆ, ಮತ್ತೆ ರೈತರು ಇಲ್ಲ ಅಂದ್ರೆ ಅವ್ರು ಬದುಕಲ್ಲ, ರೈತರು ಬೇಕು. ಇದಾಗಿತ್ತು ಈ ಒಂದು ಗ್ರಾಮದಲ್ಲಿ ರಾಮಚಂದ್ರಪ್ಪ ಅಂತ ಹೇಳಿ ರೈತರು ಅವರ ಒಂದು ಅನುಭವ, ವಿಶೇಷವಾಗಿ ಅಡಿಕೆ ಮತ್ತು ಏನು ತೆಂಗು ಬೆಳೆ ಜೊತೆಗೆ ಹೈನುಗಾರಿಕೆ ಒಂದು ಆಕಳುಗಳ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಈಗ ತಿಪ್ಪೆ ಗೊಬ್ಬರದಲ್ಲಿ ಕೇವಲ ತಿಪ್ಪೆ ಗೊಬ್ಬರನೇ ಹಾಕ್ತಿರೋ ಇಲ್ಲ ಅದರಲ್ಲಿ ಏನಾದ್ರೂ ಮಣ್ಣು ಜೊತೆಗೆ ಈಗ ನಾವೇನ್ ಹೇಳ್ತೀವಿ ಜೈವಿಕ ಗೊಬ್ಬರ ಅಂತ ಹೇಳ್ತಾರೆ ನೋಡಿ, ಎರೆಹುಳುವನ್ನು ಬಿಡೋದಾಗ್ಲಿ ಜೊತೆಗೆ ಈ ಕೃಷಿ ವಿಶ್ವವಿದ್ಯಾಲಯಗಳು ಕೃಷಿ ಸಂಶೋಧನಾ ಕೇಂದ್ರಗಳು ಕೆಲವೊಂದು ಇದರಲ್ಲಿ ಉಪಯುಕ್ತ ಜೀವಾಣು ಅಂತ ಹೇಳ್ತಾರೆ, ಈ ಟ್ರೈಕೋಡರ್ಮಾ ವ್ಯಾಯಾಮ ಸೂಡಮೋನಾಸು ಇದು ಹಾಕಿದ್ರೆ ಇನ್ನು ಅದರ ಒಂದು ಗುಣಧರ್ಮ ಅದರ ಒಂದು ಶಕ್ತಿ ಜಾಸ್ತಿ ಆಗ್ತಂತ ಹೇಳ್ತಾರೆ. ಹೇಳ್ತಾರೆ ನಾವು ಯಾವ್ದು ಹಾಕಲ್ಲ, ಅದಕ್ಕೆ ಕೆಂಪ್ ಮಣ್ಣು ಹಾಕ್ತೇವೆ. ಈಗ ಒಂದು 10 loads ಗೊಬ್ಬರ ಆಗ್ತೈತಿ ಅಂದ್ರೆ ಅದಕ್ಕೊಂದು 10 loads ಮಣ್ಣು ಹಾಕ್ತೇವೆ, ಮಿಕ್ಸ್ ಮಾಡಿ ಒಂದ್ ತಿಂಗಳು ಬಿಡ್ತೇವೆ, ಬಿಟ್ಟು ನೀರು ಬಿಡ್ತಾ ಇರ್ತೇವೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಇದಾಗ್ತೈತಲ್ಲ, ಇಟಾಚಲ್ಲಿ ಮಿಕ್ಸ್ ಮಾಡಿ ಟ್ರ್ಯಾಕ್ಟರ್ ತುಂಬಿ ಹಾಕ್ತೇವೆ, ಒಂದ್ ಗಿಡಕ್ಕೆ ಒಂದೊಂದು ಬುಟ್ಟಿ ಗುಣಿ ಸುತ್ತ ಮಾಡಿಸಿ ಒಂದ್ ಗಿಡಕ್ಕೆ ಒಂದ್ ಬುಟ್ಟಿ ಹಾಕ್ತೇವೆ. ಆ ಟೈಮಲ್ಲಿ ಜನ ಬೇಕಾಗಿರ್ತಾರಲ್ಲ, ಇಲ್ಲೇ ಕೂಲಿಯರ್ ಸಿಗ್ತಾರ ಹಳ್ಳಿಯಾಗ, ಇಲ್ಲಿ ಸಿಗ್ರೆ ಮತ್ತೊಂದ್ ಹಳ್ಳಿ ಹತ್ತಿರ್ತೇವೆ, ಒಟ್ಟು ಒಂದ್ 2 ದಿವಸಕ್ಕೆ ಮುಗಿಸ್ಕೊಂಡು ಹೋಗ್ತಾರ. 2 ದಿವಸ ಮುಗಿಸ್ಕೊಂಡು ಹೋಗ್ತಾರೆ ಅಂದ್ರೆ ಎಕರೆ ನೋಡಿ ಗುತ್ತಿಗೆ? ಇಲ್ಲ ಇಲ್ಲ ಇಲ್ಲ, ಟ್ರಿಪ್ ಲೆಕ್ಕ ಹಿಡಿತಾರ ಟ್ರ್ಯಾಕ್ಟರ್ಗೆ, ಟ್ರಿಪ್ ಲೆಕ್ಕ ಕಿಳ್ಕೊಂತಾರ. ಟ್ರಿಪ್ಪಿಗೆ ಇಷ್ಟು ಅಂತ 500-600 ಟ್ರಿಪ್ಪಿಗೆ, ನಮ್ದೊಂದು 50-60 loads ಆಗುತ್ತೆ ಗೊಬ್ಬರ. ವರ್ಷ ಅಷ್ಟು ಹಾಕಿ ಹೋಗ್ತಾರೆ, ಒಂದ್ 2 ದಿವಸ 3 ದಿವಸ ಹಾಕಿ ಹೋಗ್ತಾರೆ. ಧನ್ಯವಾದ ರಾಮಚಂದ್ರಪ್ಪರು, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನ ನಮ್ಮ ಭದ್ರಾವತಿ ಆಕಾಶವಾಣಿ FM ಕೇಂದ್ರದ ಮೂಲಕ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಹಾಗೇನೆ ಬೇರೆ ರೈತರು ಕೂಡ ಇದರಿಂದ ಪ್ರೇರಣೆ ಪಡೀಲಿ, ಇವರು ನಿಮ್ಮ ಹಾಗೇನೆ ಇವರು ಮಾಡಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ಇದುವರೆಗೆ ತಾವು ಸಂದರ್ಶನ ನೀಡಿದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ರೈತ ಬಾಂಧವರೇ, ಈಗ ನಮ್ ಜೊತೆ ರೇಣುಕಾ ಅವರು ಇದ್ದಾರೆ, ರಾಮಚಂದ್ರಪ್ಪರ ಧರ್ಮಪತ್ನಿ ಅವರು. ಇವರು ಈಗ ಈ ಕೃಷಿಯ ಜೊತೆಗೆ ಹೆಂಗೆ ಇವ್ರ ಜೊತೆಗೆ ಸಹಕಾರ ಮಾಡ್ಕೊಂಡ್ ಬಿಟ್ಟು ಮನೆ ಕೆಲಸನೂ ಮತ್ತೆ ಈ ಕೃಷಿ ಜಮೀನಿನ ಕೆಲಸನೂ ಹೆಂಗ್ ಮಾಡ್ತಾ ಇದಾರೆ ಅಂತ ಅನ್ನೋದು ಇವ್ರ ಮಾಹಿತಿ ಪಡ್ಕೊಳ್ಳೋಣ. ಹೇಳಿಮ್ಮ, ಈಗ ಅಡಿಕೆಯಲ್ಲಿ ತೋಟದಲ್ಲಿ ಏನೇನ್ ಕೆಲಸ ಮಾಡ್ತೀರಿ? ಕಳೆ ತೆಗೆದಿದ್ರ ತೆಗಿತೇವ್ರಿ, ಮೆಣಸಿಂದು, ಅಡಿಕೆದು ಎಲ್ಲಾ ಏನೇನ್ ಮಾಡಿರ್ತಾರ ನೋಡ ಅದ್ರಲ್ಲಿ ಕಳೆ ತೆಗಿತೇವಿ. ಅಡಿಕೆ ಆರ್ಸಕ್ ಕರೆದ್ರ ಅಡಿಕೆ ಆರ್ಸಕ್ ಹೋಗ್ತೇವಿ. ಈ ಸೊಪ್ಪು ಇದಕ್ಕ ತಿಪ್ಪಿಗೆ ಗೊಬ್ಬರ ಮಾಡಕ ಅದು. ಅವ್ರು ಏನ್ ಕೆಲಸ ಮಾಡ್ತಾರ, ಮನೆ ಕೆಲಸ ಮಾಡ್ಕೊಂಡ್ ಅವ್ರ ಕುಟ ಹೋಗ್ತಾವ್ರಿ. ಅಡಿಗೆ ಅದು ಎಲ್ಲಾ ಮಾಡ್ಕೆ, ಬಟ್ಟೆ ತೊಳೆದು, ಪಾತ್ರೆ ತೊಳೆದು ಎಲ್ಲಾ ಮಾಡ್ಕೊಂಡ್ ಅವ್ರ ಜೊತೆಗ್ ಮತ್ತ ಅವ್ರ ಏನ್ ಕೆಲಸ ಮಾಡ್ತಾರ ಅವ್ರ ಕುಟಾಗ ಹೋಗ್ತಾನ. ಕಳೆ ತೆಗೆದು ಗೊಬ್ಬರ ಹಾಕೋದು ಎಲ್ಲಾ ಅವ್ರ ಕುಟ ಆ ಕೆಲ್ಸಕ್ ಕರ್ತಾರ, ಆ ಕೆಲ್ಸಕ್ ಹೋಗ್ತಾವ್ರಿ ಮನೆ ಕೆಲಸ ಮಾಡ್ಕೊಂಡ್. ಅದ್ರ ಜೊತೆಗೆ ಈಗ ಈ ತೆಂಗಿನ ಅಡಿಕೆ ತೆಂಗಿನ ಗರಿಗಳನ್ನ ಕಡ್ದು ಹಾಕೋದು, ಗೊಬ್ಬರ ಹಾಕೋದು, ಉಪ್ಪು ಹಾಕೋದು, ಅದೆಲ್ಲ ಅವ್ರ ಕುಟ ಹೋಗ್ತದೆ. ಇದು ಜಾನುವಾರುಗಳು ಒಂದು ಅದಕ್ಕೆ ಫೀಡ್ ಕೊಡೋದು, ಆಹಾರ ಕೊಡೋದು ಕೊಡ್ತಾರೆ, ಮೇವು ಹಾಕೋದು, ನೀರು ಕುಡಿಸೋದು, ಆಕಳು ಮೈ ತೊಳೆಯೋದು, ಇದೆಲ್ಲ ಮಾಡ್ತಾರೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಶುರು ಮಾಡ್ತೀರಿ ಕೆಲಸ ನಿಮ್ದು? ಅದ್ ಬೆಳಗ್ಗೆ 6 ಗಂಟೆದಿಂದ ಮಾಡಿದ್ರೆ ಬೆಳಿಗ್ಗೆ 6 ಗಂಟೆ 8 ಗಂಟೆ ಮಟನ ಇದ್ದ. ಬೆಳಿಗ್ಗೆ 6 ಗಂಟೆಗೆ ಎದ್ರೆ ಮೊದ್ಲು ಏನ್ ಕೆಲಸ ಶುರು ಮಾಡ್ತೀರಿ? ಫಸ್ಟ್ ಗೆ ಆಕಳು ಚಕ್ರಿ ಮಾಡಿದ್ರೆ, ಮನೆ ಕೆಲಸ ಬಾಗಿಲು ಬಂಕು ಎಲ್ಲಾ ಮಾಡ್ಕೊಂಡು ಆಕಳು ಚಕ್ರಿ ಮಾಡದ. ಒಳಗಿನ ಕೆಲಸ ಮಾಡ್ಕೊಂಡ್. ಇದು ಪ್ರತಿ ದಿವಸನೂ ಮೈ ತೊಳಿತೀರಾ ಇದಕ್ಕೆ? ವಾರಕ್ಕೊಂದ್ಸಲ ತೊಳಿತಿ. ವಾರಕ್ಕೊಂದ್ಸಲ. ಮತ್ತೆ ಕೊಟ್ಟಿಗೆ ಸ್ವಚ್ಛ ಮಾಡೋದು? ಕೊಟ್ಟಿಗೆ ಸ್ವಚ್ಛ ಮಾಡೋದು ವಾರಕ್ಕೊಮ್ಮೆ. ಅದು ಕೊಟ್ಟಿಗೆ ತೊಳೆದು ಉಳಿದಿದ್ದು. ಈಗ ಇದ್ರ ಜೊತೆಗೆ ಈಗ ಮನೆ ಕೆಲಸನೂ ಮಾಡ್ತೀರಾ? ಹೆಂಗೆ ಎರಡು ಹೆಂಗ್ ಸಂಭಾಳಿಸ್ಕೊತೀರಿ? ಬೆಳಿಗ್ಗೆ ಈಗ ಅದು ನಮ್ ಕೆಲ್ಸ ಆಗ ಮಟ್ಟ ಅದ್ ಮಾಡದ್ರಿ, ಮಧ್ಯಾಹ್ನ ಮೇಲೆ ಅದ್ ಮಾಡೋದು ದನ್ ಕೆಲ್ಸ. ದನ್ ಕೆಲ್ಸ ಮತ್ತೆ ಜಮೀನ್ ಕೆಲ್ಸ ಮಾಡ ಮಧ್ಯಾಹ್ನ ಮೇಲೆ. ಮತ್ತೆ ಹೊರಗೆ ಏನಾದ್ರೂ ಕೆಲ್ಸಕ್ಕೆ ಹೋಗ್ತೀರಾ? ಮನೆ ಹೋಗ್ತಾರ. ಇಲ್ಲಿ ಕೆಲ್ಸ ಇಲ್ಲ, ಹೊರಗಡೆ ಕೆಲ್ಸಕ್ ಹೋಗ್ತಾರ. ಹೊರಗಡೆ ಏನ್ ಕೆಲ್ಸಕ್ ಹೋಗ್ತೀರಿ? ಸೊಂಟಿ ಕೆಲ್ಸ, ತರಕಾರಿ ಏನ್ರ ತರಕಾರಿ ಹೇರಿಯಾಕ ಕರೆದ್ರ, ಕಳಿಗೆ ಎಲ್ಲದಕ್ಕೂ ಹೋಗ್ತಾರ. ಗೊಬ್ಬರ ಹಾಕಾಕ, ಅಡಿಕೆ ಗಿಡಕ್ ಸುಣ್ಣ ಹಚ್ಚಕ ಹೋಗ್ತಾರ. ಎಷ್ಟು ಕೊಡ್ತಾರ ನಿಮ್ ಕೂಲಿ? ಅಮ್ಮ, ನಾವು ಗುತ್ತಿಗೆ ಮಾಡ್ಕೊಂಡು ಹೋದ್ರಿ, 2 ಆಳು 3 ಆಳು ಹಿಂಗ ಹಾಕ್ಸ್ಕೊಂಡು ಒಂದೊಂದ್ ದಿವಸಕ್ಕ 500-600 ಹಿಂಗ್ ದುಡಿತೇವಿ. ಅವ್ರೆ ಬಂದ್ ಕರ್ಕೊಂಡ್ ಹೋಗ್ತಾರ? ನೀವ್ ಹೋಗ್ತೀರಿ? ಇಲ್ರಿ, ನಾವ್ ದೂರ ಆದ್ರ ಕರ್ಕೊಂಡ್ ಬಿಡ್ತಾರ. ಇಲ್ಲ ಅಂದ್ರ ನಾವ್ 300 ರೂಪಾಯಿ ರೀ ಕೂಲಿ ಹೋದ್ರ. ನಾವಾಗಿ ನಾವು ಮತ್ ಕುಂದ್ರಲಂಗ್ ದುಡಿತೇವ್ರಿ, 100 ರೂಪಾಯಿ 50 ಹಿಂಗ ಹೆಚ್ಚಿಗೆ ಹಾಕಿ ಕೊಡ್ತಾರ. ಊಟ ಅದೆಲ್ಲ ಊಟ ನಾವು ಕಟ್ಕೊಂಡು ನೀವೇ ಕಟ್ಕೊಂಡು ಹೋಗ್ಬೇಕು. ಒಟ್ಟಾರೆ ಏನ್ ಅನ್ಸ್ತದಮ್ಮ ಈ ಕೃಷಿ ಬದುಕು? ಏನ್ ಅನ್ಸ್ತದ ಕೃಷಿ ಬಸ್ಕೋ? ಹಸನ್ ಅನ್ಸ್ತದ, ಸುಖ ಅನ್ಸ್ತದ? ದುಕಾನ್ ಅಲ್ರಿ ಇದು ಮಾಡ್ಕಿಂತ, ನಮ್ಗೇನ ಕುತ್ಕೊಂಡ್ ಮಾಡಕ್ಕಿಂತ ಹೋಗಿ ಹೊರಗಡೆ ಕೆಲಸ ಮಾಡೋದ ಒಳ್ಳೇದ. ಇದ್ರಲ್ಲಿ ನೆಮ್ಮದಿ ಇದೆ ಅಂತ ಅನ್ಸ್ತದ? ನೆಮ್ಮದಿ ಯಾವ್ದು ಚಿಂತೆ ಇರೋದಿಲ್ಲ, ರೋಗ ರುಜಿನ ಇಲ್ಲ, ಆರಾಮಾಗಿ ತನ್ನ ಕೈಲಿಂದ ಎಷ್ಟಾಯ್ತು ಅಷ್ಟು ಕೆಲಸ ಮಾಡ್ಕೊಂಡು ಮತ್ತೇನ್ ತೊಂದ್ರೆ ಇಲ್ಲ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ, 9481517600. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಸುತಗುಟ್ಟಿ ಗ್ರಾಮದ ರೈತ ದಂಪತಿಗಳಾದ ರಾಮಚಂದ್ರ, ರೇಣುಕಾ ರಾಮಪ್ಪ ಜಡೇದಾರ್ ಅವರೊಂದಿಗಿನ ಕೃಷಿ ಅನುಭವಗಳ ಕುರಿತು ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಇದೀಗ ಕೇಳಿ ಬೇಕರಿ ಉತ್ಪನ್ನಗಳ ಕೌಶಲ್ಯಾಭಿವೃದ್ಧಿ ಕುರಿತ ಪ್ರಕಟಣೆ. ಇದೊಂದು ಪ್ರಕಟಣೆ. ಬೇಕರಿ ಉತ್ಪನ್ನಗಳ ಕುರಿತು ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಆವರಣದ ಬೇಕರಿ ಘಟಕದಲ್ಲಿ ವಿವಿಧ ಬೇಕರಿ ಉತ್ಪನ್ನಗಳಾದ ಬೆಣ್ಣೆ ಬಿಸ್ಕತ್ತು, ಕೊಕೊನಟ್ ಕುಕೀಸ್, ಕೊಕೊನಟ್ ಬಿಸ್ಕತ್ತು, ಮಸಾಲಾ ಬಿಸ್ಕತ್ತು, ಮೆಲ್ಟಿಂಗ್ ಮೊಮೆಂಟ್ ಬಿಸ್ಕತ್ತು, ಪೀನಟ್ ಕುಕ್ಕೀಸ್, ವೆನಿಲಾ ಬಟನ್, ಬನಾನಾ ಕೇಕ್, ಫ್ರೂಟ್ ಕೇಕ್, ಸ್ಪಾಂಜ್ ಕೇಕ್, ಆರೆಂಜ್ ಕೇಕ್, ಕಪ್ ಕೇಕ್, ಬ್ಲ್ಯಾಕ್ ಫಾರೆಸ್ಟ್ ಕೇಕ್, ಜಾಮ್ ರೋಲ್, ಜೆಲ್ ಕೇಕ್, ಪೇಸ್ಟ್ರಿ ಕೇಕ್, ಬಟರ್ ಐಸಿಂಗ್, ಮಸಾಲಾ ಡೋನಟ್, ಮಿಲ್ಕ್ ಬ್ರೆಡ್, ಬ್ರೌನ್ ಬ್ರೆಡ್, ಬನ್, ರಸ್ಕ್, ಪಿಜ್ಜಾ, ಪಪ್ ಪೇಸ್ಟ್ರಿ, ದಿಲ್ ಪಸಂದ್, ಬಾಂಬೆ ಖಾರ ಹಾಗೂ ಇತರೆ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ದಿನಾಂಕ 4/4/2025 3/5/2025 ಒಂದು ತಿಂಗಳು ಅಂದರೆ 30 ದಿನಗಳ ಕಾಲದವರೆಗೆ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗುತ್ತಿದೆ. ತರಬೇತಿಯಲ್ಲಿ ಭಾಗವಹಿಸಲಿಚ್ಛಿಸುವವರು ತರಬೇತಿ ಶುಲ್ಕ ಒಟ್ಟು ರೂಪಾಯಿ 4,500 ಪಾವತಿಸಿ ದಿನಾಂಕ 2/4/2025 ದೂರವಾಣಿ ಮೂಲಕ ಅಥವಾ ಖುದ್ದಾಗಿ ಹೇಳಿದ ವಿಳಾಸಕ್ಕೆ ಸಂಪರ್ಕಿಸಿ ಹೆಸರು ನೋಂದಾಯಿಸಬಹುದಾಗಿದೆ. ತರಬೇತಿ ಸಮಯದಲ್ಲಿ ಊಟ ಮತ್ತು ವಸತಿ ಸೌಲಭ್ಯ ಇರುವುದಿಲ್ಲ. ಸಂಪರ್ಕಿಸುವ ವಿಳಾಸ ಡಾ ಜಯಶ್ರೀ ಎಸ್, ಕೃಷಿ ಮಹಾವಿದ್ಯಾಲಯ, ನವಿಲೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9449178763. ದೂರವಾಣಿ ಸಂಖ್ಯೆ ಇನ್ನೊಮ್ಮೆ 9449